ಬೆಂಗಳೂರಿಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷ ಫೆಲೆಮಿನ್ ಯಾಂಗ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಮಂಗಳೂರು, ಇದೀಗ ಕಿಸಾನ್ ವಾಣಿ. ಹೋಗೋಕಿದೆ. ಅರೆ ಏನ್ ಬಿಟ್ಟು? ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು, ಬ್ಯಾಂಕ್ ರಿಫಂಡ್ ಮಾಡ್ತಾನೇ ಇಲ್ಲ. ಕಂಪ್ಲೇಂಟ್ ಮಾಡೋಕಿದೆ. ಅರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇಲ್ಲಿಂದಲೇ ಮಾಡಿ. RBI ಯಾವ ಒಂಬುಡ್ಸ್ಮನ್ ಗೆ? ಹೇಗೆ ಈಗ RBI ನಿಯಂತ್ರಿತ ಬ್ಯಾಂಕ್ NBFC ಅಥವಾ ಡಿಜಿಟಲ್ ವ್ಯವಹಾರಗಳ ಪ್ಲಾಟ್ಫಾರ್ಮ್ಸ್ ಬಗ್ಗೆ ದೂರನ್ನು ನೀಡಿ ಸುಲಭವಾಗಿ ಮನೆಯಿಂದಲೇ RBI SMS ಪೋರ್ಟಲ್ ನಲ್ಲಿ ಇದ್ ನೋಡಿ ಚೆಕ್ ಮೇಟ್. ಕಂಪ್ಲೇಂಟ್ ಮಾಡೋಕಿದ್ಯಾ? RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಭಾರತ ಸರ್ಕಾರ ನೇ ದೇಶ ಭರ ಮೇ 21वीं पशुधन गणना आरंभ कर दी है. सरकारी कर्मचारी आपके घर भी आते ही होंगे. सभी पशुपालक अपने पशुओं की सही जानकारी दें ताकि सरकार आपके लिए बेहतर योजनाएं बना सके. याद रहे, अक्टूबर 2024 से फरवरी 2025 की 21वीं पशुधन गणना में पोल्ट्री, पालतू पशुओं और आवारा पशुओं की कुल 219 नस्लों का डेटा संग्रह किया जा रहा है. कोई भी पशु छूटने ना पाए. मेरे पशु मेरी जानकारी, होगी समृद्ध संपदा हमारी. पशुपालन और डेयरी विभाग द्वारा देश हित में जारी. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800045833 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ, ತೆಂಗಿನ ಬೆಳೆಯಲ್ಲಿ ಕೀಟಗಳ ಸಮಗ್ರ ನಿರ್ವಹಣೆ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಕೇದಾರನಾಥ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೇದಾರನಾಥ್ ಅವರು. ಅವರು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣೆ ವಿಭಾಗದಲ್ಲಿ ವಿಜ್ಞಾನಿಗಳಾಗಿದ್ದಾರೆ. ಮುಖ್ಯವಾಗಿ ಇವತ್ತು ತೆಂಗಿನ ಬೆಳೆಯಲ್ಲಿ ಬರುವಂತಹ ಕೀಟಗಳ ಸಮಗ್ರ ನಿರ್ವಹಣೆಯ ಬಗ್ಗೆ ಅವರು ನಮಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಡಾಕ್ಟರ್ ಕೇದಾರನಾಥ್ ಅವರೇ. ನಮಸ್ಕಾರಗಳು. ಈಗ ಈ ತೆಂಗಿನ ಬೆಳೆ ಅಂತ ಹೇಳಿದ್ರೆ ಬಹುಶಃ ಇಡೀ ರಾಜ್ಯದಲ್ಲಿ ಬೆಳೆಯುವಂತಹ ಬೆಳೆ, ನಮ್ಮಲ್ಲೂ ಕೂಡ ತೆಂಗನ್ನು ವಿಶೇಷವಾಗಿ ಬೆಳೀತಾರೆ. ಈ ತೆಂಗಿನ ಬೆಳೆಯ ವಿಶೇಷತೆಗಳು ಏನು? ಸರ್, ನಾವು ತೆಂಗನ್ನ ಕಲ್ಪವೃಕ್ಷ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ತೆಂಗನ್ನ ಆಹಾರಕ್ಕಾಗಿ ಹಾಗೆ ನಾವು ಪಾನೀಯವಾಗಿನೂ ಬಳಕೆ ಮಾಡ್ಕೋಬಹುದು. ಅದರ ಭಾಗಗಳನ್ನು ಕೈಗಾರಿಕೆಗಳಾಗಿ, ಕಚ್ಚಾ ವಸ್ತುಗಳನ್ನಾಗಿ ನಾವು ಕೂಡ ಈ ತೆಂಗನ್ನು ನಾವು ಬಳಸೋದ್ರಿಂದ ನಾವು ಕಲ್ಪವೃಕ್ಷ ಅಂತ ಹೇಳಿ ಕರಿತಾ ಇದ್ದೀವಿ. ಸರ್, ಪ್ರಪಂಚದಲ್ಲಿ ನಾವು ನೋಡಿದಾಗ ಒಟ್ಟು 99 ದೇಶಗಳಲ್ಲಿ ನಾವು ತೆಂಗನ್ನು ಬೆಳೀತಾ ಇದ್ದಾರೆ. ಸರಿ, ನಮ್ಮ ದೇಶದಲ್ಲಿ ಇದನ್ನ ಎಷ್ಟು ಬೆಳೀತಾ ಇದ್ದೀವಿ, ಹೇಗೆ? ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ 22 ರಾಜ್ಯಗಳಲ್ಲಿ ನಾವು ತೆಂಗನ್ನ ಬೆಳೀತಾ ಇದ್ದೀವಿ. ಸರ್, ನಮ್ಮ ರಾಜ್ಯದಲ್ಲಿ ನೋಡಿದರೆ ನಾವು ತುಮಕೂರು, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಾವು ಹೆಚ್ಚಾಗಿ ತೆಂಗನ್ನ ಬೆಳೀತಾ ಇದ್ದೀವಿ. ಈಗ ಎಲ್ಲ ಕಡೆಗೆ ಈ ನಮ್ಮ ರಾಜ್ಯದಲ್ಲಿ ಬೆಳೆಸುವಂತ ತೆಂಗಿನ ಬೆಳೆ ಒಂದೇ ತರವಾ, ಹೇಗೆ ವ್ಯತ್ಯಾಸ ಇದೆಯಾ ಬೇರೆ ಬೇರೆ ಕಡೆ? ವ್ಯತ್ಯಾಸ ಇದೆ ಸರ್ ತೆಂಗಿನಲ್ಲಿ. ನಮ್ಮ ಈಗ ಇಲ್ಲಿ ತೆಂಗಿನ ಬೆಳೆಯನ್ನ ನಾವು ಅಡಿಕೆಗೆ ಹೋಲಿಸಿದ್ರೆ ತುಂಬಾ ಕಡಿಮೆ ಬೆಳೀತಾ ಇದ್ದೇವೆ. ಇದರಲ್ಲಿ ಈಗ ಉತ್ಪಾದನೆ ಕಡಿಮೆ ಇದೆ ಅನ್ನುವಂತ ಒಂದು ವಿಷಯ ಇದೆ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಉತ್ಪಾದಕತೆ ತುಂಬಾ ಕಡಿಮೆ ಇದೆ ಸರ್. ಅದು ಯಾಕಂದ್ರೆ ನಾವು ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಕೆ ಮಾಡ್ತಾ ಇರುವಂತದ್ದು. ಸಾಮಾನ್ಯವಾಗಿ ವೈಜ್ಞಾನಿಕ ಪದ್ಧತಿಗಳಂದ್ರೆ ಏನಂದ್ರೆ, ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡದೆ ಇರೋದು, ಮಣ್ಣು ಪರೀಕ್ಷೆ ಆಧಾರಿತ ಪೋಷಕಾಂಶಗಳನ್ನ ಬಳಕೆ ಮಾಡುವಂತದ್ದು ತುಂಬಾ ಮುಖ್ಯವಾಗುತ್ತೆ. ಹಾಗೆಯೇ ನೀರಿನ ಒಂದು ಪ್ರಾಮುಖ್ಯತೆಯೂ ಕೂಡ ನಮ್ಮ ಅಳಿಕೆ ಇದು ತೆಂಗಿನ ಇಳುವರಿಯಲ್ಲಿ ಕಾಣಬರುತ್ತೆ. ಹಾಗೆ ಈಗ ಕೆಲವೊಂದು ರೋಗ ಮತ್ತು ಕೀಟಗಳನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡೋದೇ ಇರುವಂತದ್ದು, ಇವೆಲ್ಲ ಪ್ರಮುಖವಾಗಿ ಇದು ತೆಂಗಿನ ಇಳುವರಿ ಮೇಲೆ ಒಂದು ಪ್ರಾಮುಖ್ಯತೆ ಬೀರುತ್ತೆ ಸರ್. ಪ್ರಭಾವ ತೆಂಗಿನಲ್ಲಿ ಬರುವಂತಹ ಮುಖ್ಯ ಕೀಟ ಮತ್ತು ರೋಗಗಳು ಯಾವುದು? ಸಾಮಾನ್ಯವಾಗಿ ನಾವು ತೆಂಗಿನಲ್ಲಿ ಕಂಡು ಬರುವಂತಹ ಪ್ರಮುಖ ಕೀಟಗಳಂದ್ರೆ ಕಪ್ಪು ದುಂಬಿ, ತುಳು ಭಾಷೆಯಲ್ಲಿ ಕುರ್ವಾಯಿ ಅಂತ ಹೇಳಿ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ಒಂದು ಕೆಂಪು ಮೂತಿ ಹುಳ, ಕೆಂಪು ದುಂಬಿ ಅಂತ ಕರಿತೀವಿ, ಅದು ಕೂಡ ಈ ನಮ್ಮ ತೆಂಗಿನಲ್ಲಿ ಪ್ರಮುಖ ಕೀಟವಾಗಿದೆ. ಜೊತೆಗೆ ನುಸಿ ಪೀಡೆ ಇರಬಹುದು, ಹಾಗೆಯೇ ಕಪ್ಪು ತಲೆ ಹುಳ ಅನ್ನೋದಿರಬಹುದು, ಹಾಗೆ ಬೇರು ಹುಳಗಳು, ಇವುಗಳು ತುಂಬಾ ಪ್ರಮುಖ ಕೀಟಗಳಾಗಿವೆ. ರೋಗಗಳು ಯಾವುದೆಲ್ಲ ಮುಖ್ಯವಾಗಿ? ಸಾಮಾನ್ಯವಾಗಿ ಸುಳಿ ಕೊಳೆ ರೋಗ ಇದೆ, ಅದು ಬಿಟ್ಟರೆ ನಿಮಗೆ ಅಣಬೆ ರೋಗ, ಹಾಗೆ ಕಾಂಡ ರಸ ಸೋರುವ ರೋಗಗಳು ಪ್ರಮುಖ ರೋಗಗಳಾಗಿವೆ. ಈಗ ಕೀಟಗಳ ಬಗ್ಗೆ ಬರುದಿದ್ರೆ ಮೊದಲನೇದಾಗಿ ಹೇಳಿದ್ರೆ ಕಪ್ಪು ದುಂಬಿ ಅಂತ ಹೇಳಿ, ಹೌದು ಸರ್, ಇದು ಯಾವ ತರದ ಕೀಟ, ಹೇಗೆ ಇದು? ಸಾಮಾನ್ಯವಾಗಿ ಕಪ್ಪು ದುಂಬಿ ಕುರುವಾಯಿ ಏನಂತೀವಿ, ಇದು ನಾವು ವೈಜ್ಞಾನಿಕವಾಗಿ ಒರೆಕ್ಟೆಸ್ ರೈನೋಸರಸ್ ಅಂತ ಹೇಳಿ ಕರಿತೀವಿ. ಇದು ಸಾಮಾನ್ಯವಾಗಿ ಇದು ಪ್ರೌಢ ದುಂಬಿನೇ ನಮ್ಮ ಬೆಳೆಗಳಿಗೆ ಒಂದು ಹಾನಿ ಮಾಡುವಂಥದ್ದು. ಪ್ರೌಢ ದುಂಬಿ ಏನು ಮಾಡುತ್ತೆ ಅಂದರೆ, ಸಾಮಾನ್ಯವಾಗಿ ಇದು ನಮ್ಮ ತೋಟಗಳಲ್ಲಿ ಅಥವಾ ಸಾವಯವ ಗೊಬ್ಬರಗಳಲ್ಲಿ ತನ್ನ ಮೊಟ್ಟೆಗಳನ್ನು ಇಡುವಂಥದ್ದು ಸರ್. ಆ ಮೊಟ್ಟೆಗಳಿಂದ ಮರಿಗಳೇನು ಬರುತ್ತೆ, ಆ ಮರಿ ಹುಳುಗಳು ಸಾವಯವ ವಸ್ತುಗಳನ್ನು ತಿನ್ನುವಂಥದ್ದು. ಸಾಮಾನ್ಯವಾಗಿ ಇದು ಸಾವಯವ ವಸ್ತುಗಳಲ್ಲಿ ಅಂದರೆ ತಿಪ್ಪೆ ಗುಂಡಿಗಳಲ್ಲಿ ಇರ್ಬೋದು ಅಥವಾ ಗೊಬ್ಬರದ ಗುಂಡಿಗಳಲ್ಲಿ ಅಂದರೆ ಮರಿಗಳು ಹಾಗೂ ಕೋಶಾವಸ್ಥೆಯನ್ನು ಅಲ್ಲೇ ಕಳೆಯುತ್ತೆ. ತದನಂತರ ಏನು ಕೋಶಾವಸ್ಥೆಯಿಂದ ಏನು ಪ್ರೌಢ ದುಂಬಿಗಳು ಹೊರ ಬರ್ತಾವೆ ನೋಡಿ, ಅವುಗಳು ನಮ್ಮ ತೆಂಗಿನ ಮರಕ್ಕೆ ಒಂದು ಬಾಧೆಯನ್ನುಂಟು ಮಾಡುವಂಥದ್ದು. ಈ ತೆಂಗಿನ ಮರಕ್ಕೆ ಏನು ಬಾಧೆ ಉಂಟು ಮಾಡುತ್ತದೆ? ಸಾಮಾನ್ಯವಾಗಿ ಇದು ಏನಂದರೆ ಸರ್, ಇದು ಈ ಪ್ರೌಢ ದುಂಬಿ ನಮ್ಮ ತುಳಿ ಭಾಗದಲ್ಲಿರುವ ಅಂದರೆ ಅಥವಾ ತೆಂಗಿನ ಮರದಲ್ಲಿ ಇರುವಂತಹ ಮೃದು ಅಂಗಾಂಶಗಳನ್ನ ತಿನ್ನುವಂಥದ್ದು. ಈಗ ಚಿಗುರೆಲೆಗಳನ್ನ ತಿನ್ನುವಂಥದ್ದು, ಅದು ಸುಳಿ ಭಾಗದಲ್ಲಿ ಒಳಗೆ ಹೋಗಿ ಚಿಗುರೆಲೆಗಳನ್ನ ತಿನ್ನುತ್ತೆ. ಆ ಚಿಗುರೆಲೆಗಳಿಗೂ ಬಿಚ್ಚಿಕೊಂಡಾಗ ಏನಾಗುತ್ತೆ, ನಮಗೆ ಒಂದು ವಿ ಆಕಾರದ ಚಿಹ್ನೆ ಅಂದ್ರೆ ಕಟ್ಟಿಂಗ್ಸ್, ವಿ ಆಕಾರದಲ್ಲಿ ಕಟ್ಟಿಂಗ್ಸ್ ಕಂಡು ಬರುವಂಥದ್ದು. ಇದು ಪ್ರಮುಖ ಲಕ್ಷಣ ಇದು ಕುರುವಾಯಿ ಬಾಧೆ ಉಂಟಾದಾಗ. ಈಗ ಇದು ಕುರುವಾಯಿಯ ಬಾಧೆ ಅಂತ ಹೇಳಿ ನೀವು ವಿ ಆಕಾರದಿಂದ ಗೊತ್ತಾಗುತ್ತೆ ಅಂತ ಹೇಳಿದ್ರಿ, ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು? ಈ ಕೀಟವನ್ನು ನಾವು ನಿರ್ವಹಣೆ ಮಾಡಬೇಕಾದ್ರೆ ನಾವು ಸುಳಿ ಭಾಗದ ಸ್ವಚ್ಛತೆಯನ್ನು ನಾವು ಕಾಪಾಡ್ಕೊಳ್ಬೇಕಾಗುತ್ತೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಇದು ತೋಟದಲ್ಲಿರುವಂಥ ಅಂದರೆ ಕೊಳೆಯುತ್ತಿರುವ ಸಾವಯವ ವಸ್ತುಗಳಲ್ಲಿ ಮೊಟ್ಟೆಗಳಿರುವುದರಿಂದ ತೋಟದ ಸ್ವಚ್ಛತೆ ತುಂಬ ಮುಖ್ಯವಾಗುತ್ತೆ ಸರ್. ಅಂದರೆ ಈಗ ಅಂದರೆ ಮುರಿದು ಬಿದ್ದಿರುವಂಥ ಅಥವಾ ಹಾಳಾಗಿ ಬಿದ್ದಿರುವಂಥ ತೆಂಗಿನ ಮರದ ನಿಮ್ಮುಗಳನ್ನು ಅಥವಾ ಕಾಂಡದ ಏನಾದರೂ ಪಾರ್ಟ್ಸ್ಗಳಿದ್ದರೆ ಅವುಗಳನ್ನು ತೋಟದಿಂದ ಹೊರಗಡೆ ಹಾಕಿ ಶುಚಿಯಾಗಿಡುವಂಥದ್ದು ಅಥವಾ ನಾಶಪಡಿಸುವಂಥದ್ದು. ಜೊತೆಗೆ ಇದನ್ನು ನಿರ್ವಹಣೆ ಮಾಡೋದಾದರೆ ನಾವು ಸುಳಿ ಭಾಗದಲ್ಲಿ ಕೈಬೇವಿನ ಹಿಂಡಿ ಅಂತೇಳಿ ಕರಿತೀವಿ. ಬೇವಿನ ಹಿಂಡಿ ಅಂತ ಒಂದು ಕೀಟನಾಶಕ ವಸ್ತುಗಳನ್ನು ನಾವು ಸುಳಿ ಭಾಗದಲ್ಲಿ 250 ಗ್ರಾಂ ಮರಳಲ್ಲಿ ಮಿಶ್ರಣ ಮಾಡಿ ಆ ಒಳವರ್ತುಲದ ಸುಳಿ ಭಾಗಗಳಲ್ಲಿ 2-3 ಗರಿಗಳ ಬುಡದಲ್ಲಿ ಹಾಕಿದರೆ ಸೊ ಈ ಕೀಟದ ನಿರ್ವಹಣೆಯನ್ನು ಕೂಡ ಮಾಡಬಹುದು ಸರ್. ಹಾಗೆ ಇದನ್ನು ಬೇರೆ ಬೇರೆ ರೀತಿಯಲ್ಲೂ ನಾವು ಈ ಕೀಟದ ನಿರ್ವಹಣೆ ಮಾಡಬಹುದು. ಅಂದರೆ ಈಗ ಸುಳಿ ಭಾಗಗಳಲ್ಲಿ ನಾವು ಒಂದು ನ್ಯಾಪ್ತಲಿನ್ ಬಾಲ್ಸ್ ಅಂತ ಸಿಗುತ್ತೆ, ಅವುಗಳನ್ನು ಕೂಡ ಒಂದು 12 ಗ್ರಾಮ್ದು ಒಂದು 3 ಅಥವಾ 4 ಗುಳಿಗೆಗಳನ್ನ ಇಟ್ಟಾಗ ಅದು ಸ್ಮೆಲ್ಗೆ ಈ ಕೀಟದ ಬಾಧೆ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಆ ಜಿರಳೆ ಬರದ ಜಿರಳೆ ಗುಳಿಗೆಗಳನ್ನು ಕೂಡ ಇಡಬಹುದು ಸರ್. ಹಾಗೆ ಈಗ ಏನಾದ್ರೂ ಸುಳಿ ಭಾಗದಲ್ಲಿ ಆ ಕೀಟ ಏನಾದ್ರೆ ಪ್ರೌಢ ದುಂಬಿ ಇದ್ರೆ ನಮ್ದು ಕಬ್ಬಿಣದ ಸಲಾಕೆಯನ್ನು ತಗೊಂಡು ಆ ಸುಳಿ ಭಾಗದ ರಂಧ್ರಗಳಲ್ಲಿ ಒಳಗಡೆ ಹಾಕೊಂಡು ಪ್ರೌಢ ದುಂಬಿಗಳನ್ನ ಹೊರಗಡೆ ತೆಗೆದು ಕೂಡ ಅದನ್ನ ನಾವು ನಾಶಪಡಿಸುವ ವಿಧಾನ ಕೂಡ ಇದೆ. ಆ ಜೊತೆಗೆ ಕೆಲವೊಂದು ಜೈವಿಕ ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ನಾವು ಬಳಕೆ ಮಾಡ್ತೀವಿ. ಈಗ ಸಾಮಾನ್ಯವಾಗಿ ನಾನು ಹೇಳಿದೆ, ಸಾವಯವ ಅಥವಾ ತಿಪ್ಪೆ ಅಥವಾ ಕೊಟ್ಟಿಗೆ ಗೊಬ್ಬರದ ಗುಂಡಿಗಳಲ್ಲಿ ಇದು ಮೊಟ್ಟೆ ಅಥವಾ ಮೊಟ್ಟೆ ಇಟ್ಟು ಮರಿಗಳನ್ನು ಕೂಡ ಅಲ್ಲೇ ತನ್ನ ಜೀವನ ಚಕ್ರ ಅಂದ್ರೆ 3 ಹಂತಗಳನ್ನ ಕಂಪ್ಲೀಟ್ ಮಾಡುತ್ತೆ. ಅವುಗಳಿಗೆ ನಾವು ಒಂದು ಮೆಟಾರೈಜಿಯಂ ಅನ್ಸೋಪ್ಲಿ ಅಂತೇಳಿ ಒಂದು ಹಸಿರು ಶಿಲೀಂಧ್ರ ಇದೆ. ಸೊ ಅದನ್ನ ಕೂಡ ನಾವು ಏನ 250 ಗ್ರಾಮನ್ನ 750 ಮಿಲಿ ನೀರಿನಲ್ಲಿ ಬೆರೆಸಿ ಅದು 3 ಘನ ಮೀಟರ್ಗೆ ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಅದು ಹಸಿರು ಬಣ್ಣದ ಶಿಲೀಂಧ್ರ ನಮ್ಮ ಈ ಮರಿ ಹುಳುಗಳ ಮೇಲೆ ಬೆಳವಣಿಗೆ ಆಗಿ ಅವುಗಳಲ್ಲೇ ನಾಶ ಮಾಡುವಂಥದ್ದು. ಸೊ ಇದನ್ನು ಬಳಕೆ ಮಾಡಿಕೊಂಡು ನಾವು ಎರಡನೇ ಹಂತದಲ್ಲೇ ಇದ ಕೀಟದ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡ್ಕೋಬಹುದು ಸರ್. ಈ ತೋಟದಕ್ಕೆ ನಾವು ಗೊಬ್ಬರ ಹಾಕುವಾಗ ಅದರಲ್ಲಿ ಬರುವಂತಹ ಅವಕಾಶಗಳಿದ್ದಾವ? ಹೌದು ಸರ್, ಮರಿ ಹುಳುಗಳು ಕೂಡ ನಾವು ಗೊಬ್ಬರಗಳನ್ನ ಹಾಕುವಾಗ ಅದರ ಜೊತೆಯಲ್ಲಿ ಏನಾದ್ರೂ ಇದ್ರೆ ಗುಂಡಿಯಲ್ಲಿ ಇದ್ರೆ ಬಂದೇ ಬರುತ್ತೆ ಸರ್. ಸಾಮಾನ್ಯವಾಗಿ ಇವುಗಳಿಗೂ ಕೂಡ ನಾವು ತೋಟದಲ್ಲಿ ನಿರ್ವಹಣೆ ಮಾಡೋದಾದ್ರೆ ನಾನು ಆವಾಗಲೇ ಹೇಳಿದ ಹಾಗೆ ಮರಳು ಮತ್ತು ಬೇವಿನ ಹಿಂಡಿಯನ್ನು ಸುಳಿ ಭಾಗಕ್ಕೆ ಹಾಕುವಂಥದ್ದು. ಜೊತೆಗೆ ಪ್ರತಿ ವರ್ಷ ನಾವು ಪೋಷಕಾಂಶಗಳನ್ನು ಕೂಡ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ, ಸಾಮಾನ್ಯವಾಗಿ ಶಿಫಾರಸಿದ್ದ ಮೆಥಡಿನಲ್ಲಿ. ಅಂದರೆ ಯಾವುದಂದ್ರೆ ಈಗ ಪ್ರತಿಯೊಂದು ಮರಕ್ಕೆ ನಾವು ಏನಾದರೂ 5 ಕೆಜಿಯಷ್ಟು ಈ ಬೇವಿನ ಹಿಂಡಿಯನ್ನು ಬುಡಭಾಗಕ್ಕೆ ಹಾಕುವಂಥದ್ದು, ಜೊತೆಗೆ ಶಿಫಾರಸಿದ್ದ ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಅಂಶವನ್ನು ಕೂಡ ಗೊಬ್ಬರಗಳನ್ನು ಕೂಡ ಕೊಡಬೇಕಾಗುತ್ತೆ. ಅಂದರೆ ಸಾರಜನಕ ಶಿಫಾರಸಿದಂದ್ರೆ ನಾವು 500 ಗ್ರಾಂ ಸಾರಜನಕ, 320 ಗ್ರಾಂ ರಂಜಕ, 1200 ಗ್ರಾಂ ಪೊಟ್ಯಾಷಿಯಂನ ಪ್ರತಿ ಮರಕ್ಕೆ ಪ್ರತಿ ವರ್ಷ ಶಿಫಾರಸಲಾಗಿದೆ ಸರ್. ಒಂದೇ ಹಂತದಲ್ಲಿ ಕೊಡಬೇಕು? ಇಲ್ಲ ಸರ್, ಎರಡು ಮೂರು ಹಂತದಲ್ಲಿ ಕೊಟ್ಟರೆ ತುಂಬಾ ಪ್ರಯೋಜನ ಆಗುತ್ತೆ. ಈ ತರ ಮಾಡಿದ್ರೆ ಈ ತರ ದುಂಬಿಯ ಕಾಟವು ಕೂಡ ಕಡಿಮೆ ಆಗಬಹುದು? ಕಡಿಮೆ ಆಗುತ್ತೆ ಸರ್. ಈಗ ನಾವು ಇನ್ನೊಂದು ಮೆಥಡ್ ಅಂದ್ರೆ ಈಸಿ ಮೆಥಡ್, ಈಗ ರೈತರು ಮೇಲ್ಗಡೆ ಹೋಗೋದು ಕಂಟ್ರೋಲ್ ಎಲ್ಲ ಮಾಡಕ್ಕಾಗಲ್ಲ, ಹಾಗೆ ಇತ್ತೀಚಿನ ದಿನಗಳಲ್ಲಿ ಮೋಹಕ ಬಲೆಗಳನ್ನ ಕೂಡ ನಾವು ಬಳಕೆ ಮಾಡ್ತಾ ಇದೀವಿ. ರೈತರು ಸಾಮಾನ್ಯವಾಗಿ ಈ ಮೋಹಕ ಬಲೆಗಳನ್ನ ತೆಂಗಿನ ಮರದ ಕಾಂಡಕ್ಕೆ ಕಟ್ಟುವಂಥದ್ದು ಈ ರೂಢಿ ಇದೆ. ಬಟ್ ಸಾಮಾನ್ಯವಾಗಿ ಈ ಪದ್ಧತಿಯನ್ನು ಅಳವಡಿಕೆ ಮಾಡಿದಾಗ ಅದು ನಮ್ಮ ತೋಟಕ್ಕೆ ಹಾನಿಕರ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ತೋಟದಿಂದ ಹೊರಗಡೆ ಆಚೆ ಒಂದು ಕಂಬನ್ನು ಕಟ್ಟು ಹೊರಗಡೆ ಕಟ್ಟುವಂಥದ್ದು, ಜೊತೆಗೆ ನಾವು ಏನು ಬಕೆಟ್ ಟ್ರ್ಯಾಪ್ ಫೆರಮೆನ್ ಟ್ರ್ಯಾಪ್ ಅಂತೀವಲ್ವ, ಅದರಲ್ಲಿ ಕೆಲವೊಂದು ನೀರನ್ನ ಅಷ್ಟೇ ಹಾಕೋದಲ್ಲ, ಅದಕ್ಕೆ ನೀರು ಆ ಬಕೆಟ್ ಅಲ್ಲಿ ನೀರನ್ನ ಹಾಕಿ ಅದಕ್ಕೆ ಕೀಟನಾಶಕ ಇರುವಂತದ್ದು ಅಂದ್ರೆ ಇಮಿಡಾಕ್ರೋಪಿಡ್ ಆಗಲಿ ಅಥವಾ ಕ್ಲೋರೋಪೆರಿಫಸ್ ಯಾವ್ದಾದ್ರು ಒಂದು ಕೀಟನಾಶಕಗಳನ್ನ ಮಿಶ್ರಣ ಮಾಡಿರ್ಬೇಕು. ಯಾಕಂದ್ರೆ ಅದು ಬಂದು ಆಕರ್ಷಿತವಾಗಿ ಗಂಡು ದುಂಬಿಗಳೇನು ಒಳಗಡೆ ಬೀಳುತ್ತೆ, ಕುರುವಾಯಿಗಳು ಬಂದು ಬಿದ್ದಾಗ ಆ ಔಷಧವನ್ನ ಸೇವಿಸಿ ಹೊರಗಡೆ ಹೋದಾಗೂ ಕೂಡ ಸಾಯ್ತವೆ. ಇಲ್ಲಾಂದ್ರೆ ಏನಾಗುತ್ತೆ, ಬಂದು ಬಿದ್ದರೂ ಕೂಡ ನಾವು ಕೀಟನಾಶಕನ ಬಳಕೆ ಮಾಡದೇ ಇದ್ದಾಗ ಅದು ಹಾರಾಡಿಕೊಂಡು ನಮ್ಮ ತೋಟದಲ್ಲೇ ಒಂದು ಬಾಧೆಯನ್ನು ಉಂಟು ಮಾಡುವಂಥದ್ದು. ಈಗ ತೋಟದ ಹೊರಗಡೆ ಹಾಕಬೇಕು ಅಂತ ಹೇಳಿ. ಹೌದು ಸರ್. ಸಾಮಾನ್ಯವಾಗಿ ರೈತರಿಗೆ ಒಂದು ಕಲ್ಪನೆ ಬರ್ತದೆ ಏನಂತ ಹೇಳಿದ್ರೆ, ನಾವು ಬುಡಕ್ಕೆ ಇದನ್ನ ಹಾಕಿದ್ರೆ ನೇರವಾಗಿ ಬಂದು ಇದರಲ್ಲೇ ಬೀಳ್ತವಲ್ಲ ಮೇಲಕ್ಕೆ ಹೋಗುವಂತದ್ದು. ಹೌದು ಸರ್. ಸಾಮಾನ್ಯವಾಗಿ ಏನಾಗುತ್ತೆ, ಕಾಂಡಕ್ಕೆ ಕಟ್ಟಿದಾಗ ಏನಾಗುತ್ತೆ, ಅದು ಗಾಳಿ ಮುಖಾಂತರ ಅಲ್ಲಾಡ್ಬೇಕಾದ್ರೆ ಆ ಭಾಗದಲ್ಲಿ ಗಾಯ ಆದಾಗ ಈ ಕೆಂಪು ದುಂಬಿ ಅಂತ ಹೇಳಿ ಒಂದು ಹುಳ ಇದೆ ಸರ್, ಈ ತೆಂಗಿನಲ್ಲೇ ಬರುವಂತದ್ದು, ಅದೇನಾಗುತ್ತೆ ಅಂದ್ರೆ ಅದು ಗಾಯಗಳಾಗಿರುವ ಪ್ರದೇಶದಲ್ಲಿ ಬಂದು ಮೊಟ್ಟೆಗಳಿಡುವಂಥದ್ದು. ಅವಾಗ ಏನಾಗುತ್ತೆ, ಆ ಕೆಂಪು ದುಂಬಿಯ ಬಾಧೆ ಕೂಡ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಅದು ಹೆಣ್ಣು ದುಂಬಿ ಬಂದು ಆ ಗಾಯಗಳಾಗಿರುವಂತ ಪ್ರದೇಶದಲ್ಲಿ ಮೊಟ್ಟೆ ಇಡುತ್ತೆ ಸರ್. ಅದು ಸುಮಾರು 100-175 ಮೊಟ್ಟೆ ಇಡುತ್ತೆ. ಆ ಮೊಟ್ಟೆಯಿಂದ ಮರಿ ಹುಳಗಳು ಕಾಂಡದ ಒಳಗಡೆ ಹೊಕ್ಕು ನಿಮಗೆ ಆ ಕಾಂಡದ ಒಳಭಾಗವನ್ನು ತಿನ್ನುತ್ತೆ, ಅದಕ್ಕೆ ಗೊತ್ತೇ ಆಗೋದಿಲ್ಲ ನಿಮಗೆ ಗಿಡ ಸಾಯುವವರೆಗೂ. ಸೊ ಅದಕ್ಕಾಗಿ ನೀವು ಹೊರಗಡೆ ಬಳಸೋದು ಮುಖ್ಯವಾಗುತ್ತೆ. ಈ ಒಂದು ದುಂಬಿಯನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ದುಂಬಿಗಳನ್ನು ತಂದಂಗಾಗುತ್ತೆ. ಹಾಗೆ ಏನಾದರೂ ಅವು ಗಾಳಿ ಮುಖಾಂತರ ಈ ನಮ್ಮ ಫೆರಮೆನ್ ಟ್ರ್ಯಾಪ್ ಅಲ್ಲಿ ಬೀಳಿಲ್ಲ ಅಂದ್ರೂ ಕೂಡ ಹೊರಗಡೆ ಬೇರೆಯವರ ತೋಟದಿಂದನೂ ಕೂಡ ನಮ್ಮ ತೋಟದಲ್ಲಿ ಕರ್ಕೊಂಡಂಗಾಗುತ್ತೆ. ನಾವೇ ಇದನ್ನ ಹೊರಗಡೆ ಅಳವಡಿಕೆ ಮಾಡೋದು ತುಂಬಾ ಉತ್ತಮ ಸರ್. ಕೆಂಪು ದುಂಬಿಗೆ ಇನ್ನೊಂದು ವರಾಕ್ಟಸ್ ರೈನೋಸರಸ್ ನುಡಿ ವೈರಸ್ ಒಂದು ನಂಜಾಣು ಇರುವಂತದ್ದು. ಆ ವೈರಸ್ ನ ನಾವು ಈ ಪ್ರೌಢ ದುಂಬಿಗಳಿಗೆ ಒಂದು ಅದರ ಒಳಗಡೆ ಬಿಟ್ಟು ಆ ಪ್ರೌಢ ದುಂಬಿಗಳನ್ನ ಅಂದ್ರೆ ನಂಜಾಣು ಬಾಧಿತ ಪ್ರೌಢ ದುಂಬಿಗಳನ್ನ ನಾವು ತೋಟದಲ್ಲಿ ಸಾಯಂಕಾಲ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಒಂದು ದುಂಬಿಯಿಂದ ಇನ್ನೊಂದು ದುಂಬಿಗೆ ಹರಡಿ ಆ ದುಂಬಿಗಳು ಸಾಯುವಂತದ್ದು ಇದೆ ಸರ್. ಅದರಿಂದ ಇದನ್ನು ಕೂಡ ರೈತರು ನಿರ್ವಹಣೆ ಮಾಡಬಹುದು. ಈಗ ಒಂದ್ಸಲ ನಿರ್ವಹಣೆ ಮಾಡಿದ್ರೆ ಮತ್ತೆ ಬರುವ ವರ್ಷ ಬರದಿಲ್ಲ ಅನ್ನುವಂತಹದ್ದೇನಾದ್ರು ಅದಕ್ಕೆ. ಹಾ ಸರ್, ಈಗ ನಮ್ಮ ತೋಟದಲ್ಲಿ ನಿರ್ವಹಣೆ ಆದ್ರೆ ನಾವು ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಬೇರೆಯವ್ರ ತೋಟದಲ್ಲಿ ಇದ್ರೆ ಪುನಃ ಬರುವ ಚಾನ್ಸಸ್ ಇರುತ್ತೆ. ಹಾಗೆ ಸಮುದಾಯದಲ್ಲಿ ಇದನ್ನ ನಿರ್ವಹಣೆ ಮಾಡುವುದು ತುಂಬಾ ಪ್ರಯೋಜನಕಾರಿ ಆಗುತ್ತೆ. ಎಲ್ಲಾ ರೈತರು ಈ ಪದ್ಧತಿಗಳನ್ನ ಅಳವಡಿಕೆ ಮಾಡ್ಕೋಬೇಕು. ಈಗ ಅದರ ಜೊತೆಗೆ ನೀವು ಕೆಂಪು ದುಂಬಿ ಅಂತ ಹೇಳಿದ್ರಿ, ಕೆಂಪು ಮುತಿ ದುಂಬಿ, ಇದು ಯಾವ ತರದ್ದು, ಇದರ ಒಂದು ಪರಿಚಯ ಮಾಡಿಕೊಡಿ. ಹಾ ಸರ್, ಈಗ ಕೆಂಪು ದುಂಬಿ ಅಂದ್ರೆ ನಮಗೆ ನೋಡೋದಕ್ಕೆ ಕೆಂಪುದಾಗಿರುತ್ತೆ. ಸಾಮಾನ್ಯವಾಗಿ ಇದನ್ನ ನಾವು ವೈಜ್ಞಾನಿಕವಾಗಿ ರಿಂಕೋಫೋರಸ್ ಫೆರೋಜಿನಸ್ ಅಂತ ಹೇಳಿ ಕರಿತೀವಿ. ಈ ದುಂಬಿ ಏನ್ ಮಾಡುತ್ತೆ ಅಂದ್ರೆ, ಸಾಮಾನ್ಯವಾಗಿ ನಾವು ಹೇಳಿದೆ ನಿಮಗೆ, ಅದು ಈಗ ಯಾವ್ದಾದ್ರು ಗಾಯಗಳಾದ ಪ್ರದೇಶದಲ್ಲಿ ಮೊಟ್ಟೆಗಳನ್ನ ಇಡುವಂಥದ್ದು, ಅಥವಾ ಸುಳಿ ಭಾಗದಲ್ಲಿ ಮೃದು ಅಂಗಾಂಶ ಇದ್ದಾಗ ಅಲ್ಲಿ ಕೂಡ ಈ ಮೊಟ್ಟೆಗಳನ್ನ ಇಡುವಂತೆ. ಆ ಮೊಟ್ಟೆಗಳಿಂದ ಸುಮಾರಾಗಿ 10-15 ದಿನಗಳಲ್ಲಿ ಮರಿ ಹುಳ ಹೊರಗಡೆ ಬರುತ್ತೆ ಸರ್. ಬಂದ ನಂತರ ಏನಾಗುತ್ತೆ ಅಂದ್ರೆ, ಅದು ಮರಿ ಹುಳಗಳು ಒಳಗಡೆ ಹೋಗ್ಕೊಂಡು ಆ ಕಾಂಡವನ್ನೆಲ್ಲ ತಿನ್ನುತ್ತೆ. ನಮಗೆ ಸಾಮಾನ್ಯವಾಗಿ ಕುರುವಾಯ್ದು ಅಂದ್ರೆ ನಿಮಗೆ ಗರಿಗಳು ಬಿಚ್ಚಕೊಂಡಾಗ ಅದರದ್ದು ಒಂದು ಬಾಧೆ ಲಕ್ಷಣಗಳು ಕಾಣಬಹುದು. ಆದ್ರೆ ಈ ಕೆಂಪು ದುಂಬಿಯಲ್ಲಿ ನಮಗೆ ಯಾವುದೇ ತರದ ಬಾಧೆಗಳು ಕಾಣೋದಿಲ್ಲ ಸರ್. ಸೊ ಇದು ಗಿಡ ಸತ್ತ ಮೇಲೇನೆ ಆಲ್ಮೋಸ್ಟ್ ಆಗಿ ಗೊತ್ತಾಗೋದು. ಅಥವಾ ಸುಳಿ ಭಾಗದಲ್ಲಿ ತಿನ್ಬೇಕಾದ್ರೆ ಗರಿಗಳನ್ನ ನೋಡ್ತಾ ಇರ್ಬೇಕು, ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗಿದಾಗ ಅದು ಈ ಕೀಟದ ಬಾಧೆ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಾವು ಮಧ್ಯಾಹ್ನ ಸಮಯದಲ್ಲಿ ನಿಶಬ್ದ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಆ ಕಾಂಡಕ್ಕೆ ಹೋಗಿ ಏನಾದರೂ ಕಿವಿಗಳನ್ನ ಕೊಟ್ಟಾಗ ಅದರಲ್ಲಿ ಕೊರೆಯುವ ಶಬ್ದ ಕೇಳುತ್ತೆ, ಅವಾಗ ಈ ಕೀಟದ ಬಾಧೆ ಇದೆಯಾ ಅಂತ. ಇಲ್ಲಾಂದ್ರೆ ನಾವು ಸುಳಿ ಭಾಗಗಳನ್ನು ನೋಡಿದಾಗ ಅದು ಏನು ರಂಧ್ರ ಮಾಡಿರುತ್ತೆ ನೋಡಿ, ಅದರಲ್ಲಿ ಒಂದು ನಾರಿನಂತ ಪದಾರ್ಥ ಹೊರಗಡೆ ಬರುವಂತದ್ದು, ಕೆಳಗಡೆನೂ ಕೂಡ ಬಿದ್ದಿರುತ್ತೆ. ಇದನ್ನ ಕರೆಕ್ಟ್ ಆಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಸಾಮಾನ್ಯವಾಗಿ ಈ ಲಕ್ಷಣಗಳಿದ್ರೆ ನಮಗೆ ಈ ಕೆಂಪು ದುಂಬಿ ಇದೆ ಅಂತೇಳಿ ಅರ್ಥ ಮಾಡ್ಕೋಬೇಕು. ಇದನ್ನ ನಿರ್ವಹಣೆ ಕೂಡ ನಾವು ಬೇಗನೆ ಮಾಡಬೇಕು, ಯಾಕಂದ್ರೆ ಇದು ಒಂದು ಗಿಡಕ್ಕೆ ಒಂದು ಹಾನಿ ಉಂಟದು, ಅಂದ್ರೆ ಗಿಡ ಸಾಯುವ ಸಂಭವಗಳು ಜಾಸ್ತಿ ಇರೋದು. ಕಾಂಡ ಭಾಗ ಇರ್ಬೋದು, ಸುಳಿ ಭಾಗ ಇರ್ಬೋದು, ಎಲ್ಲವನ್ನೂ ತಿಂತದೆ. ಇದನ್ನ ಗುರುತಿಸ್ಲಿಕ್ಕೆ ಏನಾದ್ರೂ ನೀವು ಹೇಳಿದ್ದಲ್ಲದೆ ಬಂದ ಕೂಡಲೇ ಗೊತ್ತಾಗುವಂತಹ ಕ್ರಮಗಳೇನಾದ್ರೂ ಉಂಟಾ? ಇದನ್ನ ಸಾಮಾನ್ಯವಾಗಿ ಅದರದ್ದು ನಾವು ಯಾವ ಬಾಧೆ ಪ್ರದೇಶವನ್ನು ನೋಡಿದಾಗ ಮಾತ್ರ ಗೊತ್ತಾಗುವಂಥದ್ದು. ಈಗ ಸಾಮಾನ್ಯವಾಗಿ ಬಾಧೆ ಎಲ್ಲಿ ರಂಧ್ರಗಳನ್ನು ಕೊರೆದಿರುತ್ತೆ, ಆ ರಂಧ್ರದ ಒಳಗಿಂದ ನಾರಿನಂಥ ಪದಾರ್ಥ ತಿಂದಂಥ ಪದಾರ್ಥ ಹೊರಗಡೆ ಬರ್ತಾ ಇರುತ್ತೆ. ಈಗ ಇದರ ನಿರ್ವಹಣೆ ಯಾವ ತರ ಮಾಡುವಂತ? ಸಾಮಾನ್ಯವಾಗಿ ನಾನು ಹೇಳಿದೆ ಸರ್, ಈಗ ಗಾಯಗಳಾಗಿರುವಂತದ್ದು ಅಂದ್ರೆ ಈಗ ನಾವು ಬೇಸಾಯ ಪದ್ಧತಿಗಳನ್ನ ಅಳವಡಿಕೆ ಮಾಡಬೇಕಾದ್ರೆ ತೆಂಗಿನ ಬೆಳೆಗೆ ಯಾವುದೇ ತರದ ಗಾಯಗಳಾಗದಂತೆ ನೋಡ್ಕೊಳ್ಬಹುದು. ಈಗ ಸಾಮಾನ್ಯವಾಗಿ ಗರಿಗಳನ್ನ ಕಡಿಬೇಕಾದ್ರೆ ನಾವು ಕಾಂಡ ಅಂತ್ಕೊಂಡೇ ನಾವು ಕಟ್ ಇದು ಗರಿಗಳನ್ನ ಕಟ್ ಮಾಡ್ತೀವಿ. ಸೊ ಇದರಲ್ಲೂ ಕೂಡ ನಾವ್ ಏನ್ ಮಾಡ್ಬೇಕು ಅಂದ್ರೆ 1 ಮೀಟರ್ ದೂರನೇ ಆ ಗರಿಗಳನ್ನ, ಅಂದ್ರೆ ಒಣಗಿರುವ ಗರಿಗಳನ್ನ ಕಟ್ ಮಾಡ್ಬೇಕು. ಯಾಕಂದ್ರೆ ಅದ್ರ ಕಟ್ ಮಾಡಿದಾಗ ಏನಾಗುತ್ತೆ, ಹತ್ತಿರದ ಕಡಿದಾಗ ಏನಾಗುತ್ತೆ, ಇಟ್ಟು ಮರಿ ಏನ್ ಹೊರಗಡೆ ಬರುತ್ತೋ ಅದು ಬೇಗ ಕಾಂಡದ ಒಳಗಡೆ ಹೋಗಕ್ಕೆ ಸಾಧ್ಯ ಆಗುತ್ತೆ. ನಾವು ದೂರ ಕಡ್ದಾಗ ಏನಾಗುತ್ತೆ, ಅದು ಮೊಟ್ಟೆ ಇಟ್ಟರು ಕೂಡ ಕಾಂಡಕ್ಕೆ ಹೋಗೋದು ಕಷ್ಟ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಮೆಥಡ್ ಒಂದು ನಾವು ಬಳಕೆ ಮಾಡ್ಕೋಬೇಕು ಅಂದ್ರೆ ಗರಿಗಳು ಕಡಿಬೇಕಾದ್ರೆ. ಸೊ ಜೊತೆಗೆ ನಾವು ಸಾಮಾನ್ಯವಾಗಿ ಸುಳಿ ಭಾಗದ ಸ್ವಚ್ಛತೆಯನ್ನ ಕಾಪಾಡಬೇಕು. ಹಾಗೆ ಏನಾದ್ರೂ ಕುರುವಾಯಿದು ಹೇಳಿದೆ, ಕುರುವಾಯಿ ಬಂದಾಗ ಕೂಡ ಏನಾಗುತ್ತೆ, ಅದು ಕೊರೆಯೋದ್ರಿಂದ ಅಲ್ಲಿ ಕೂಡ ಬಾಧೆ ಉಂಟಾಗಿರುತ್ತೆ, ಅದು ಕೂಡ ಆಕರ್ಷಣಕ್ಕೆ ಆಗುತ್ತೆ. ಅದಕ್ಕೆ ಅದರಿಂದ ಒಂದು ಏನ ಎಸಿಡ್ಸ್ ರಿಲೀಸ್ ಆಗುತ್ತೋ ಅಥವಾ ಏನಾದರೂ ಒಂದು ಸ್ಮೆಲ್ ಬರುತ್ತೋ ಅದು ಕೂಡ ಅದು ಮೊಟ್ಟೆ ಇಡಕ್ಕೆ ಒಂದು ಆಹ್ವಾನ ಕೊಟ್ಟಂಗೆ ಆಗುತ್ತೆ. ಸೊ ಅಂತಲೂ ಕೂಡ ನಾವು ಈಗ ಮರಳು ಪ್ಲಸ್ ಬೇವಿನ ಹಿಂಡಿಯನ್ನ ಮಿಶ್ರಣ ಮಾಡಿಕೊಂಡು ಸುಳಿ ಭಾಗಕ್ಕೆ ಹಾಕುವಂಥದ್ದು. ಸೊ ಆ ಪದ್ಧತಿಗಳನ್ನ ಕೂಡ ನಾವು ಈ ಕೀಟದ ನಿರ್ವಹಣೆಗೆ ಬಳಸ್ಕೋಬಹುದು. ಜೊತೆಗೆ ಈಗ ಮೋಹಕ ಬಲೆ ಅಂತ ಹೇಳಿದೆ, ಅದರಲ್ಲಿ ಕೂಡ ನಾವು ಕುರುವಾಯಿಗೂ ಮೋಹಕ ಬಲೆಗಳಿದ್ದಾವೆ. ಸೊ ಕಪ್ಪು ದುಂಬಿಗೂ ಕೂಡ ಒಂದು ಫೆರ್ಲ್ ಅಂದ್ರೆ ಅದರಲ್ಲಿ ಬಳಕೆ ಮಾಡುವಂತ ಮೋಹಕ ಬೇರೆ ಇರುತ್ತೆ ಎರಡಕ್ಕೂ. ಇದರಲ್ಲಿ ನಾವು ಫೆರುಲ್ ಊರ್ ಅಂತೇಳಿ ಸಿಗುತ್ತೆ, ಇದು ಒಂದು ಹೆಣ್ಣು ದುಂಬಿಯ ಮೋಹಕವನ್ನ ಬಳಕೆ ಮಾಡಿಕೊಂಡು ಈ ಬಕೆಟ್ ಟ್ರ್ಯಾಪ್ ಅಲ್ಲಿ ಅಳವಡಿಕೆ ಮಾಡುವಂತದ್ದು. ಸೊ ಅದನ್ನ ಬಳಕೆ ಮಾಡಿದಾಗ ಏನಾಗುತ್ತೆ, ನಮ್ಮ ವಾತಾವರಣದಲ್ಲಿ ಸುಮಾರು 1 ಕಿಲೋಮೀಟರ್ ರೇಡಿಯಸ್ ಅಷ್ಟಿದು ಕೂಡ ಆ ಕೀಟಗಳು ಆಕರ್ಷಣೆಯಾಗಿ ಈ ಬಕೆಟ್ ನಲ್ಲಿ ಬಂದ್ಬಿಡ್ತವೆ. ಇದನ್ನು ಸೇಮ್ ಹಾಗೆ ಇದನ್ನು ಕೂಡ ತೋಟದ ಹೊರಗಡೆನೆ ನಾವು ಅಳವಡಿಕೆ ಮಾಡ್ಕೋಬೇಕು. ಜೊತೆಗೆ ಆ ಬಕೆಟ್ ನಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ನೀರಿನ ಜೊತೆಗೆ ಕೀಟನಾಶಕಗಳನ್ನ ಬಳಕೆ ಮಾಡ್ಕೊಂಡು ಹಾಕ್ಬೇಕು. ಮತ್ತೆ 7 ದಿನಕ್ಕೊಮ್ಮೆ ಆ ಕೀಟಗಳೇನಾದ್ರೂ ಬಿದ್ರೆ ಅಥವಾ ನೀರನ್ನ ನಾವು ಚೇಂಜ್ ಮಾಡ್ತಾ ಇರಬೇಕು. ಸೊ ಅವಾಗ ಒಂದು ಒಳ್ಳೆಯ ನಿರ್ವಹಣೆ ಮಾಡ್ದಂಗೆ ಆಗುತ್ತೆ. ಸಾಮಾನ್ಯವಾಗಿ ಮೋಹಕ ಬಲೆಗಳನ್ನು ಅಳವಡಿಸುವಾಗ ಎಷ್ಟು ಬೇಕಾಗ್ತದೆ ಅಂದ್ರೆ 2.5 ಎಕರೆಗೆ 1 ಮೋಹಕ ಬಲೆ ಸಾಕಾಗುತ್ತೆ ಸರ್, ಎರಡಕ್ಕೂ ಕೂಡ, ಕುರುವಾಯಿಗೂ ಹಾಗೂ ಕೆಂಪು ದುಂಬಿಗೂ. ಇದು ಎರಡಕ್ಕೂ ಸೇರಿ ಒಂದೇ ಬಲೆ ಮಾಡುವಂತಹದ್ದು ಏನಾದ್ರೂ ಇದೆಯಾ? ಅಂದ್ರೆ ಲೂರ್ಗಳು ಬೇರೆ ಬೇರೆ ನಾವು ಬಳಕೆ ಮಾಡ. ಈಗ ಇದರಲ್ಲಿ ಮೋಹಕ ಬಲೆಯ ಬಗ್ಗೆ ಮಾತಾಡುವಾಗ ನಮಗೆ ಸಿಗುವಂತಹ ಬಲೆಗಳನ್ನೇ ಬಳಸುವುದ ಅಥವಾ ಬಲೆಯನ್ನ ಮಾಡಿ ನಾವು ಅದಕ್ಕೆ ಇದನ್ನು ಅಳವಡಿಸುವಂತದ್ದ? ಈಗ ನಾವು ಕೂಡ ಮನೆಯಲ್ಲಿ ಏನಾದರೂ ಬಕೆಟ್ಗಳಿದ್ರೆ ಅವುಗಳನ್ನ ಕೂಡ ನಾವು ಮೋಹಕ ಬಲೆಗಳಾಗಿ ಬಳಕೆ ಮಾಡ್ಕೋಬಹುದು ಸರ್. ಯಾವುದಾದ್ರೂ ಈಗ ಪೈಪ್ಗಳಿದ್ರೆ ಸೊ ಅದನ್ನು ಕೂಡ ನಾವು ಮೋಹಕ ಬಲೆಗಳಾಗಿ ಕನ್ವರ್ಟ್ ಮಾಡ್ಕೋಬಹುದು. ಈವನ್ ನಮಗೆ ಸಾಮಾನ್ಯವಾಗಿ ಈಗ ಕೀಟನಾಶಕ ಅಂಗಡಿಗಳಲ್ಲೆಲ್ಲ ನಮಗೆ ಈ ಬಕೆಟ್ಗಳು ಸಿಗ್ತಾ ಇದಾವೆ. ಸೊ ಅವುಗಳನ್ನು ಕೂಡ ನಾವು ಬಳಕೆ ಮಾಡ್ಕೋ. ಇದಕ್ಕೆ ಯಾವ್ದಾದ್ರೂ ಕೂಡ ರಾಸಾಯನಿಕ ಔಷಧಿಗಳಿದ್ದಾವೆ? ಹೌದು, ಇದೆ ಸರ್. ಈಗ ಸಾಮಾನ್ಯವಾಗಿ ಸುಳಿ ಭಾಗಕ್ಕೆ ನಾವು ಇಂಡಾಕ್ರೋಪಿಡ್ ಅಂತೇಳಿ ಒಂದು ಅಂತರ್ವ್ಯಾಪಿ ಕೀಟನಾಶಕ ಇದೆ, ಸ್ಪೈನೋಸ್ಯಾಡ್ ಅಂತ ಹೇಳಿದಾವೆ. ಸೊ ಅವುಗಳನ್ನು ಕೂಡ ನಾವು ಬಳಕೆ ಮಾಡಿಕೊಂಡು ನಿರ್ವಹಣೆ ಮಾಡಬಹುದು. ಈಗ ಇಂಡಾಕ್ರೋಪಿಡ್ ಆದ್ರೆ 0.25 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸುಳಿ ಭಾಗಕ್ಕೆ ಸುರಿಯುವಂಥದ್ದು, ಅಥವಾ ಈಗ 1 ಮಿಲಿ ತನಕ ನಾವು ಬಳಕೆ ಮಾಡಬಹುದು ಬೇಸ್ಡ್ ಆನ್ ಅದೇನೋ ತೀವ್ರತೆಯ ಮೇಲೆ. ಹಾಗೆ ಸ್ಪೈನೋಸೈಡ್ ಕೂಡ 3 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಅದು ತೀವ್ರತೆಯ ಮೇಲೇನೆ ನಾವು ಬಳಕೆ ಮಾಡ್ಕೋಬೇಕಾಗುತ್ತೆ. ಇದು ಸಾಮಾನ್ಯ ಎಷ್ಟು ಸಲ ಬಳಕೆ ಮಾಡಬೇಕು ಒಂದು ವರ್ಷದಲ್ಲಿ? ಒಂದು ವರ್ಷದಲ್ಲಿ 2 ಅಥವಾ 3 ಸಮಯ ಬಳಕೆ ಮಾಡಿದ್ರೆ ಸಾಕು ಸರ್. ಸಾಕಾಗ್ತದೆ, ಹೊಸ ಬಾಧೆಗಳು ಕಂಡು ಬಂದ್ರೆ ಅಪ್ಲೈ ಮಾಡುವಂತದ್ದು. ಇದು ಕಾಯಕಟ್ಟು ಹಂತದಲ್ಲಿ ಅಂತಹ ಸಂದರ್ಭಗಳಲ್ಲಿ ಇದು ಎಲ್ಲ ಹಂತದಲ್ಲಿ ಜಾಸ್ತಿ ಇರುತ್ತೆ ಸರ್, ವರ್ಷ ಪೂರ್ತಿ ಇರುತ್ತೆ. ಬಟ್ ಸಾಮಾನ್ಯವಾಗಿ ಕೀಟಗಳ ತೀವ್ರತೆ ಕಂಡು ಬರೋದು ಜೂನ್ ಇಂದ ಅಕ್ಟೋಬರ್ ವರೆಗೆ ಸರ್, ಎರಡು ಕುರುವಾಯಿ ಹಾಗೂ ನಮ್ಮ ಕೆಂಪು ದುಂಬಿ. ಇದು ಅದು ಯಾಕಾಗಿ? ಇದು ಮೃದು ಅಂಗಾಂಶಗಳು ಜಾಸ್ತಿ ಇರುವಂತದ್ದು. ಆಮೇಲೆ ಈಗ ಸುಳಿ ಕೊಳೆ ರೋಗ ಅಂತ ಬರೋದು ಕೂಡ ನಮಗೆ ಮಳೆಗಾಲದಲ್ಲಿ, ಇವುಗಳು ಜಾಸ್ತಿ ಚಾನ್ಸಸ್ ಇರುತ್ತೆ ಸರ್ ಬರುವುದಕ್ಕೆ. ನಂತರ ನೀವು ಒಂದು ನುಸಿ ಬಗ್ಗೆ ಹೇಳಿದ್ರಿ. ಹೌದು ಸರ್. ಈ ನುಸಿ ಬಾಧೆ ಯಾವ ತರದ ನುಸಿ, ಇದು ಹೇಗೆ ಕಾಣಲಿಕ್ಕೆ ಇರ್ತದೆ, ಇದರ ಲಕ್ಷಣಗಳೇನು? ಸಾಮಾನ್ಯವಾಗಿ ಇದು ನುಸಿ ಕೀಟ ಸರ್. ಇದು ಏನಂದ್ರೆ ನಮಗೆ ಈಗ ನಾವು ಪಾಲಿನೇಷನ್ ಆದ ನಂತರ ಇಮಿಡಿಯೇಟ್ ಆಗಿ ಏನು ಚಿಕ್ಕ ಚಿಕ್ಕ ಕಾಯಿಗಳಿರುತ್ತೆ ನೋಡಿ, ಆ ಚಿಕ್ಕ ಕಾಯಿಗಳ ಪುಷ್ಪದಳದ ಒಳಗಡೆ ಹೋಗುವಂಥದ್ದು. ಇದು ಕಣ್ಣಿಗೆ ಕಾಣುವಂತ ನುಸಿ ಅಲ್ಲ, ಬಿಳಿ ಬಣ್ಣದಲ್ಲಿ ಇರುತ್ತೆ. ಸೂಕ್ಷ್ಮಾಣು ಇದು ಯೂಸ್ ಮಾಡಿಕೊಂಡೆ ನಾವು ನೋಡ್ಬೇಕಾಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಆ ಪುಷ್ಪದೊಳಗ ಒಳಗಡೆ ಹೋಗ್ಕೊಂಡು ರಸವನ್ನ ಹೀರ್ತಾ ಇರುತ್ತೆ ಆ ಚಿಕ್ಕ ಕಾಯಿಗಳಲ್ಲಿ. ಕ್ರಮೇಣ ಕಾಯಿಗಳು ಬಲ್ತಾಗ ಏನಾಗುತ್ತೆ, ನಮಗೆ ಇನಿಷಿಯಲ್ ಆಗಿ ಸಣ್ಣ ಬಿಳಿ ಬಣ್ಣದ ಒಂದು ಗೆರೆ ಕಾಣುತ್ತೆ. ಆ ಕಾಯಿಗಳು ಬಲ್ತಂತೆ ನಮಗೆ ಒಂದು ಅದು ವಿ ಆಕಾರದ ಕಪ್ಪು ಮಚ್ಚೆಗಳಾಗಿ ಮಾರ್ಪಾಟಾಗುತ್ತೆ. ಇವನ್ ಸಾಮಾನ್ಯವಾಗಿ ಅದೇನಾದ್ರೂ ಆ ವಿ ಆಕಾರದಲ್ಲಿ ಬಿರುಕುಗಳು ಬಿಟ್ಟು ಅದರಿಂದ ಒಂದು ಅಂಟು ಪದಾರ್ಥ ಕೂಡ ಹೊರಗಡೆ ಬರುವಂತದ್ದು ಅಥವಾ ಕಾಯಿಗಳು ವಿಕಾರವಾಗಿ ಕಾಣುವಂಥದ್ದು ನಮಗೆ ಲಕ್ಷಣಗಳು ಸರ್. ಇದು ಎಷ್ಟು ಚಿಕ್ಕ ಕಾಯಿಗಳಲ್ಲೇ ಇದರ ಲಕ್ಷಣಗಳು ಕಾಣ್ತವೆ? ಹೌದು, ತುಂಬಾ ಚಿಕ್ಕದು, 1 ಅಥವಾ 1 ರಿಂದ 1.5 ತಿಂಗಳ ಪ್ರಾಯದ ಒಂದು ಕಾಯಿಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಇದರಿಂದ ಈಗ ಕಾಯಿಗಳ ಉತ್ಪತ್ತಿಯ ಮೇಲೆ ಏನು ಪರಿಣಾಮ ಆಗ್ತದೆ? ಅದರಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ, ಕೊಬ್ಬರಿ ಅಂಶ ಕಡಿಮೆ ಆಗುತ್ತೆ ಸರ್. ಇದರಿಂದ ಇದಕ್ಕೆ ಯಾವ ಥರ ನಾವು ನಿರ್ವಹಣೆ ಮಾಡಬೇಕು? ಆ ನಿರ್ವಹಣೆ ಮಾಡೋದಾದರೆ ನಾವು ಸಾಮಾನ್ಯವಾಗಿ ನಾವು ಸಮಗ್ರ ಪೋಷಕಾಂಶಗಳನ್ನು ಬಳಕೆ ಮಾಡುವಂಥದ್ದು ಸರ್. ಈ ಪೋಷಕಾಂಶಗಳನ್ನು ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಒಂದು ಗಿಡಗಳಲ್ಲಿ ಪ್ರತಿರೋಧಕ, ಕೀಟಗಳಿಗೆ ಪ್ರತಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಪ್ರತಿ ವರ್ಷ ಕೈಬೇವಿನ ಹಿಂಡಿ ಅಂತೀವಿ, 5 ಕೆಜಿ ಕೈಬೇವಿನ ಹಿಂಡಿಯನ್ನು ಹಾಕುವಂಥದ್ದು, ಹಾಗೆ ಜೊತೆಗೆ ಸಾವಯವ ಗೊಬ್ಬರ ಕೂಡ ಬಳಕೆ ಮಾಡುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಅಂದರೆ ಸಾಮಾನ್ಯವಾಗಿ ನಾವು 50 ಕೆಜಿಯಷ್ಟು ಪ್ರತಿ ಮರಕ್ಕೆ ಪ್ರತಿ ವರ್ಷ ಒಂದು ಬಳಕೆ ಮಾಡಬೇಕು. ಜೊತೆಗೆ ಈಗ ಶಿಫಾರಸಿದ ರಾಸಾಯನಿಕ ಒಂದು ಪೋಷಕಾಂಶಗಳಾದಂಥ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ ಕೂಡ ಬಳಕೆ ಮಾಡ್ಕೋಬೇಕು. ಸೊ ಇವುಗಳನ್ನು ಬಳಕೆ ಮಾಡಿದ್ರೆ ಏನಾಗುತ್ತೆ, ಪ್ರತಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಸಾವಯವ ರೂಪದಲ್ಲಿ ಇದನ್ನು ನಾವು ಕೈಬೇವಿನ ಎಣ್ಣೆಯನ್ನು, ಅಂದರೆ ನಾವು ಅಜಾರ್ಡೆಕ್ಟಿನ್ ಅಂತೇಳಿ ಒಂದು ಬೇವಿನ ರೂಪದ ಒಂದು ಕೀಟನಾಶಕ ಇದೆ, ಅದು 10,000 PPM ಅಲ್ಲಿ ನಾವು 4 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು 1-5 ತಿಂಗಳ ಕಾಯಿಗಳ ಮೇಲ್ಗಡೆ ಸಿಂಪರಣೆ ಮಾಡಿದಾಗ ಅದನ್ನು ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡಬಹುದು. ಹಾಗೆ ಇದನ್ನು ನಾವು ಬೇರು ಈಗ ಮೇಲ್ಗಡೆ ಹೋಗಿ ಸಿಂಪರಣೆ ಮಾಡೋಕ್ಕಾಗದೇ ಇದ್ದಾಗ ಏನು ಮಾಡ್ತಾರೆ ಅಂದರೆ ಬೇರು ಉಪಚಾರ. ಸಾಮಾನ್ಯವಾಗಿ ಬೇರುಗಳ ಆಯ್ಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಬೇರು ಉಪಚಾರಕ್ಕೆ. ಅವಾಗ ನಾವು ಏನಾಗುತ್ತೆ ಅಂದರೆ ನಮ್ಮ ಕಿರುಬರಳಿನ ಒಂದು ಕಂದು ಬಣ್ಣದ ಬೇರನ್ನು, ಅಂದರೆ ಹೊಸ ಬೇರನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಓರೆಯಾಗಿ ಕಟ್ ಮಾಡಬೇಕು. ಅಂದರೆ ಅಬ್ಸಾರ್ಪ್ಷನ್ ಏನು ಏರಿಯಾ ಇದೆ ಅದು ಜಾಸ್ತಿ ಮಾಡ್ದಂಗೆ ಆಗುತ್ತೆ ಓರೆಯಾಗಿ ಕಟ್ ಮಾಡಿದಾಗ. ಅದನ್ನು ನಾವು ಒಂದು 10 ಮಿಲಿ ಈ ಕೈಬೇವಿನ ಎಣ್ಣೆ ಅಜರ್ಡಕ್ಟಿನ್ ಏನಿದೆ ಇನ್ನೊಂದು 10 ಮಿಲಿ ನೀರಿನಲ್ಲಿ ಬೆರಕೆ ಮಾಡಿಕೊಂಡು ಆ ಬೇರುಗಳಿಗೆ ಕಟ್ಟುವಂಥದ್ದು. ಇದನ್ನು ವಾರ್ಷಿಕವಾಗಿ ನಾವು ಏಪ್ರಿಲ್ ಮೇ ಅಲ್ಲಿ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ಡಿಸೆಂಬರ್ ವರ್ಷ ಅಂದ್ರೆ 4 ತಿಂಗಳಿಗೊಮ್ಮೆ ಮಾಡಬೇಕು, ಯಾವ ಪ್ರದೇಶದಲ್ಲಿ ಈ ಕೀಟದ ಬಾಧೆ ಜಾಸ್ತಿ ಇದೆ ಅಂತ. ಇದರಿಂದ ಏನಾಗ್ತದೆ, ಬೇವಿನ ಎಣ್ಣೆ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಕೀಟಗಳ ಸಂಖ್ಯೆ ಕಡಿಮೆ ಆಗುತ್ತೆ ಸರ್. ಅದು ಸ್ಪ್ರೇ ಕೂಡ ಮಾಡಬಹುದು, ಇವನ್ ನಾವು ಬೇರೆ ಉಪಚಾರ ಕೂಡ ಮಾಡಬಹುದು. ಎರಡೂ ಕೂಡ ಒಂದೇ ತರದ ಪರಿಣಾಮವನ್ನು ಬೀರ್ತದ? ಇಲ್ಲ, ಬೇರೆ ಬೇರೆ ಇರುತ್ತೆ ಸರ್. ಇದು ಬೇರಿನ ಮುಖಾಂತರ ಹೋಗಿ ಕಾಂಡಕದಿಂದ ಹೋಗಿ ಅಲ್ಲಿ ಮತ್ತೆ ಬೆಳೆಗಳು ಕಾಯಿಗಳಿಗೆ ಹೋಗುತ್ತೆ. ಬಟ್ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದ್ರೆ ಒಂದು ಬೇಗ ನಿರ್ವಹಣೆ ಆಗುವಂತದ್ದು, ಸ್ವಲ್ಪ ಸಮಯ ತಗೊಳ್ಳುತ್ತೆ ಸರ್ ಬೇರೆ ಉಪಚಾರ. ಇದಲ್ಲದೆ ಬೇರೆ ಯಾವುದು ಕೀಟನಾಶಕಗಳನ್ನು ಏನಾದರೂ ಬಳಸಬಹುದಾ? ಬಳಸಬಹುದು, ಕೀಟನಾಶಕಗಳನ್ನು ಕೂಡ ಇದಾವೆ ಸರ್. ಸಾಮಾನ್ಯವಾಗಿ ನಾವು ಕೀಟನಾಶಕಗಳನ್ನ ಬಳಸೋದಾದ್ರೆ ಕರಗುವ ಗಂಧಕದ ಸಲ್ಫಾರ್ ಅಂತ ಹೇಳ್ತೀವಿ, ಅದು 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡುವಂಥದ್ದು. ಇದನ್ನು ಯಾವ ಸಂದರ್ಭದಲ್ಲಿ ನಾವು ಕಾಯಿ ಆಗುವ ಹಂತದಲ್ಲಿ ಮಾಡಬೇಕು ಅಥವಾ ಮೊದಲೇ ಮಾಡಬೇಕಾಗುತ್ತೆ? 1-5 ತಿಂಗಳ ಕಾಯಿಗಳಿಗೆ ನಾವು ಮಾಡಿದಾಗ ಒಂದು ಎಫೆಕ್ಟಿವ್ ಆಗಿ ನಿರ್ವಹಣೆ ಮಾಡಬಹುದು ಸರ್. ಚಿಕ್ಕ ಪ್ರಾಯದ ತೆಂಗಿನ ಕಾಯಿಗಳಿಗೆ ನಾವು ಅಪ್ಲೈ ಮಾಡಬೇಕು. ಹೌದು ಸರ್. ಇದು ಇಂತಹ ಸಂದರ್ಭದಲ್ಲಿ ಹೆಚ್ಚು ಬರುವಂತದ್ದು ಅಂತ ನುಸಿ ಏನಾದರೂ ಇದೆಯಾ? ಇದು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ, ಅಂದ್ರೆ ಈಗ ಮಳೆಗಾಲ ಮುಗಿದ ನಂತರ ಜಾಸ್ತಿ ಆಗುವಂತದ್ದು. ಜಾಸ್ತಿ ಆಗುವಂತದ್ದು. ಹೌದು. ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡುವಂತದ್ದ? ಹೌದು ಸರ್. ಇದು ಗಾಳಿ ಮುಖಾಂತರ ಹರಡುವಂಥದ್ದು. ಬರೀ ತೆಂಗಿನ ಬೆಳೆಯಲ್ಲಿ ಮಾತ್ರವೋ ಬೇರೆ ಬೆಳೆಗಳಲ್ಲೂ ಕೂಡ ಇದು ಬರಬಹುದಾ? ಇದು ಇರೋದು ತೆಂಗಿನಲ್ಲಿ ಮಾತ್ರ, ಆ ಜಾತಿಯದು. ಅದರ ಜೊತೆ ನೀವು ಏನು ಎಲೆ ತಿನ್ನುವಂತಹ ಒಂದು ಹುಳುವಿನ ಬಾಧೆ ಹೇಳಿದ್ರೆ ಯಾವ ತರದ ಹುಳು ಇದು? ಈಗ ಸಾಮಾನ್ಯವಾಗಿ ನಾವು ಕಪ್ಪು ತಲೆ ಹುಳ ಅಂತ ಕರಿತೀವಿ ಸರ್. ಅದೀಗ ಸಮುದ್ರ ತೀರ ಅಥವಾ ನದಿ ತೀರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು ಈ ಪ್ರೌಢ ಕೀಟಗಳು. ಅವೇನ್ ಮಾಡುತ್ತೆ, ಪತಂಗ ಅಂತ ಕರಿತೀವಲ್ಲ, ಅವುಗಳು ಗರಿಗಳ ಕೆಳಭಾಗದಲ್ಲಿ ಮೊಟ್ಟೆಯನ್ನು ಇಡುತ್ತೆ. ಆ ಮೊಟ್ಟೆಯಿಂದ ಮರಿಗಳು ಹೊರಗಡೆ ಬಂದಾಗ ಸಾಮಾನ್ಯವಾಗಿ ಆ ಮರಿ ಹುಳುಗಳು ಒಂದು ನೈದಂತ ತನ್ನ ಗೂಡುಗಳನ್ನ ನೆಯ್ಯುತ್ತೆ. ಆ ಗೂಡುಗಳಲ್ಲೇ ಇದ್ದುಕೊಂಡು ಆ ನಮ್ಮ ಗರಿಗಳ ಒಂದು ಪತ್ರ ಹರಿತವನ್ನ ತಿನ್ನುತ್ತೆ. ಈ ಸಾಮಾನ್ಯವಾಗಿ ಪತ್ರ ಹರಿತವನ್ನು ತಿನ್ನೋದ್ರಿಂದ ಏನಾಗುತ್ತೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ತೊಂದರೆ ಆಗುತ್ತೆ. ಸಾಮಾನ್ಯವಾಗಿ ಆಹಾರ ಉತ್ಪಾದನೆ ಶಕ್ತಿ ಆ ಗಿಡಗಳಲ್ಲಿ ಕಡಿಮೆ ಆಗುತ್ತೆ. ಈ ಕೀಟಗಳು ಸಾಮಾನ್ಯವಾಗಿ ಸುಳಿ ಭಾಗಕ್ಕಿಂತ, ಅಂದ್ರೆ ವಯಸ್ಸಾದ ಗರಿಗಳಿಗೆ ಜಾಸ್ತಿ ಹಾನಿ ಉಂಟು ಮಾಡುವಂತದ್ದು. ಆದ್ರಿಂದ ಹೌದು ಸರ್, ಆಹಾರ ಉತ್ಪಾದನೆ ಶಕ್ತಿ ಈ ಗಿಡಗಳಲ್ಲಿ ಕಡಿಮೆ ಆಗೋದು. ಇದನ್ನ ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡೋದು? ಸಾಮಾನ್ಯವಾಗಿ ಇದನ್ನ ನಿರ್ವಹಣೆ ಮಾಡಬೇಕಾದ್ರೆ ನಾವು ಒಂದು ಪೋಷಕಾಂಶಗಳು ಬಳಕೆ ಮಾಡುವಂಥದ್ದು, ಜೊತೆಗೆ ಕೈಬೇವಿನ ಹಿಂಡಿನ ಪ್ರತಿ ಮರಕ್ಕೆ 5 ಕೆಜಿ ಹಾಕುವಂಥದ್ದು. ಕೀಟನಾಶಕಗಳನ್ನ ನಾವು ಬಳಕೆ ಮಾಡೋದಾದ್ರೆ ಡೈಕ್ಲೋರವಾಸ್ ಅಂತೇಳಿ ಇದೆ, ಅದು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬಳಕೆ ಮಾಡಿಕೊಂಡು ಆ ಗರಿಗಳ ಕೆಳಭಾಗದಲ್ಲಿ ಅಪ್ಲೈ ಮಾಡುವಂಥದ್ದು ಸರ್. ಸ್ಪ್ರೇ ಮಾಡುವಂತ. ಅದನ್ನು ಬಿಟ್ಟರೆ ನಾವು ಜೈವಿಕವಾಗಿನೂ ಇದು ಈ ಕೀಟವನ್ನ ನಿರ್ವಹಣೆ ಮಾಡುವಂತ. ಹೇಗೆ? ಈಗ ನಮಗೆ ಗೊನೋಜಿಯಸ್ ನೆಪಾಂಟಿಡಿಸ್ ಅಂತೇಳಿ ಒಂದು ಪರೋಪಜೀವಿ ಇದೆ ಸರ್. ಅದನ್ನ ಪ್ರತಿ ಮರಕ್ಕೆ 20 ರಂತೆ ಬಿಟ್ಟಾಗ ಏನಾಗುತ್ತೆ ಅಂದ್ರೆ, ಇದು ಸೇಮ್ ನಮಗೆ ಇರುವೆ, ಕಪ್ಪು ಇರುವೆ ಇದೆ ನೋಡಿ, ಸೊ ಅದಕ್ಕಿಂತ ಚಿಕ್ಕ ಗಾತ್ರದಲ್ಲಿ ಒಂದು ಇರುವಂತದ್ದು. ಇದಕ್ಕೆ ಪ್ರತಿ ಮರಕ್ಕೆ ಅಂದ್ರೆ ನಾವು ಕಾಂಡಗಳಿಗೆ ಬಿಟ್ಟಾಗ ಏನಾಗುತ್ತೆ, ಆ ಕೀಟಗಳು ಹೋಗಿ ಆ ಮರಿ ಹುಳುಗಳ ಮೇಲೆ ಮೊಟ್ಟೆಗಳನ್ನ ಇಟ್ಟು ಆ ಮೊಟ್ಟೆಗಳಿಂದ ಮರಿ ಹೊರಗಡೆ ಬಂದಾಗ ಅದನ್ನ ಆ ಮರಿ ಹುಳುಗಳನ್ನ ತಿನ್ನುವಂತದ್ದು ಕಣಜಗಳು. ಯಾವುದೂ ಇಲ್ಲ ಸರ್, ಇಲ್ಲ. ಪ್ರತಿ ಮರಕ್ಕೆ ನಾವು 20 ರಂತೆ ಬಿಟ್ಟರೆ ಸಾಕಾಗುತ್ತೆ. ಇದು ಎಲ್ಲಿ ಸಿಗುತ್ತೆ? ಇದು ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ತುಂಬೆಯಲ್ಲಿ ಕೂಡ ನಿಮಗೆ ಸಿಗುವಂತದ್ದು. ಅದೇ ರೀತಿ ನೀವೊಂದು ಬಿಳಿ ನೊಣದ ಬಗ್ಗೆ ಹೇಳಿದ್ರಿ. ಹೌದು, ಇದು ಬಿಳಿ ನೊಣ ಯಾವ ತರ ಕಂಡು ಬರ್ತದೆ, ಇದರ ಲಕ್ಷಣ ಏನು? ಸಾಮಾನ್ಯವಾಗಿ ಈಗ ನಮ್ಮ ಬೆಂಡೆಯಲ್ಲಿ ಬರುವಂತ ಬಿಳಿ ನೊಣನೇ ಬೇರೆ, ಹಾಗೆ ಇಲ್ಲಿ ಅಡಿಕೆ ಮತ್ತೆ ಮಾವು ಬೇರೆ ಬೇರೆ ಬೆಳೆಗಳಲ್ಲಿ, ತೋಟಗಾರಿಕೆ ಬೆಳೆಗಳಲ್ಲಿ ರುಗೋಸ್ ಫೈರ್ಲಿಂಗ್ ವೈಟ್ ಫ್ಲೈ ಅಂತೇಳಿ ಕರಿತೀವಿ ಸರ್. ಅಂದ್ರೆ ರುಗೋಸ್ ಸುರುಳಿ ಆಕಾರದ ಬಿಳಿ ನೊಣ. ಇದು ಸಾಮಾನ್ಯವಾಗಿ ಗರಿಗಳ ಕೆಳಭಾಗದಲ್ಲಿ ಸುರುಳಿ ಆಕಾರದಲ್ಲಿ ಇರುತ್ತೆ. ಅದು ಮೊಟ್ಟೆನೂ ಅಲ್ಲೇ ಇಡುತ್ತೆ, ಮೊಟ್ಟೆಗಳಿಂದ ಮರಿಗಳೇನಿರುತ್ತೆ ಅದು ಕೂಡ ಅಲ್ಲೇ ಇರುತ್ತೆ, ಕೋಶಾವಸ್ಥೆನೂ ಅಲ್ಲೇ ಇಟ್ಕೊಂಡು ಇದು ಸಾಮಾನ್ಯವಾಗಿ ಬಿಳಿ ಬಣ್ಣದೇ ಇರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ಬೆಳೆಯ ಒಂದು ರಸವನ್ನ ಹೀರ್ತಾ ಇರುತ್ತೆ ಕೆಳಗಡೆ ಕುತ್ಕೊಂಡು, ಗರಿಗಳ ಕೆಳಗಡೆ ಕುತ್ಕೊಂಡು. ಆ ಹೀರ್ಕೊಂಡಾಗ ಏನಾಗುತ್ತೆ, ಕ್ರಮೇಣ ಇದು ಏನ್ ಮಾಡುತ್ತೆ ಅಂದ್ರೆ ಒಂದು ಸುಗರಿ ಅಂದ್ರೆ ಸಕ್ಕರೆ ಪದಾರ್ಥವನ್ನ ಹೊರಸೂಸುತ್ತೆ, ಅದು ಕೆಳಗಡೆ ಎಲೆಗಳ ಮೇಲ್ಗಡೆ ಭಾಗದಲ್ಲಿ ಬೀಳುತ್ತೆ. ಆ ಬಿದ್ದಾಗ ಏನಾಗುತ್ತೆ, ಅದರ ಮೇಲೆ ಒಂದು ಕಪ್ಪು ಶಿಲೀಂಧ್ರ ಕೂಡ ಬೆಳವಣಿಗೆ ಆಗುತ್ತೆ. ಸೊ ಇದರಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆನೂ ಕಡಿಮೆ ಆಗುತ್ತೆ, ಜೊತೆಗೆ ರಸವನ್ನು ಹೀರಿದಾಗ ಆ ಗಿಡದ ಶಕ್ತಿಯು ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ನಮ್ಮ ತೆಂಗಿನ ಮರಗಳ ಇಳುವರಿ ಕಡಿಮೆ ಆಗುವಂಥದ್ದು. ಇದರಲ್ಲಿ ಕೂಡ ದ್ಯುತಿ ಸಂಶ್ಲೇಷಣೆ ತೊಂದರೆ ಕೊಡುವಂಥದ್ದು. ಹಾಗಿದ್ರೆ ಇದರ ನಿರ್ವಹಣೆ ಯಾವ ತರ ಮಾಡುವಂಥದ್ದು? ಸಾಮಾನ್ಯವಾಗಿ ನಾವು ಸಮಗ್ರ ಪೋಷಕಾಂಶಗಳನ್ನು ಮತ್ತು ಬೇವಿನ ಹಿಂಡಿಯನ್ನು ಬಳಕೆ ಮಾಡೋದ್ರಿಂದ ಈ ಕೀಟವನ್ನು ನಿರ್ವಹಣೆ ಮಾಡುವುದು, ಜೊತೆಗೆ ಈಗ ಕೈಬೇವಿನ ಹಿಂಡಿ ನಾನು 1% ಅಜಾರ್ಡಕ್ಟಿನ್ ಏನಿದೆ ಅದನ್ನು 4 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ, ಜೊತೆಗೆ ಸೋಪನ್ನು ಕೂಡ ನಾವು ಸ್ವಲ್ಪ ಸೋಪ್ ಪೌಡರ್ಗಳನ್ನ ಸಾಬೂನು ಹಾಕಿ ಅದು ಕೆಳಗಡೆ ಸಿಂಪಡಣೆ ಮಾಡೋದ್ರಿಂದ ಈ ಕೀಟವನ್ನು ನಿರ್ವಹಣೆ ಮಾಡಬಹುದು ಸರ್. ಈ ಸಾಬೂನು ಯಾಕಾಗಿ ಹಾಕುವಂಥದ್ದು ಸಾಮಾನ್ಯವಾಗಿ ಈ ಹಿಂಡಿ ಅಥವಾ? ಹೌದು, ಇದರ ಅದು ಚೆನ್ನಾಗಿ ಮಿಶ್ರಣ ಆಗಿ ಸ್ಪ್ರೆಡ್ ಆಗಲಿ ಅಂತ ಸರ್. ಹೌದು, ಇದನ್ನ ಈ ತರ ನಿರ್ವಹಣೆ ಮಾಡಬಹುದು, ವೈಜ್ಞಾನಿಕವಾಗಿ ಅಥವಾ ಕೆಮಿಕಲ್ ಹಾಕಿ ಕೂಡ ನಿರ್ವಹಣೆ ಮಾಡಬಹುದು. ಜೊತೆಗೆ ಕೆಲವೊಂದು ಇದು ಇದಾವೆ ಸರ್, ಇದಕ್ಕೆ ಎನ್ಕಾರ್ಷಿಯಾ ಅಂತೇಳಿ ಆ ಪರಭಕ್ಷಕ ಕೀಟನು ಕೂಡ ನಾವು ಬಿಡಬಹುದು, ಪರೋಪಜೀವಿ ಇದು ಕೂಡ. ಇದು ಬೇರೆ ತರದ? ಇದು ಬೇರೆ. ಹೌದು ಸರ್. ಜೊತೆಗೆ ನೀವು ಬೇರು ತಿನ್ನುವ ಹುಳುವಿನ ಬಗ್ಗೆ ಹೇಳಿದ್ರಿ. ಹೌದು ಸರ್. ಸಾಮಾನ್ಯ ತುಂಬಾ ಬೇರೆ ಬೇರೆ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲೆಲ್ಲ ಎಲ್ಲಾ ಬೆಳೆಗಳಲ್ಲಿ ಬರುವಂತದ್ದು ಸರ್. ಈ ಬೇರು ತಿನ್ನುವ ಹುಳು ಅದುವೆಯ ಅಥವಾ ಬೇರೆಯ, ಯಾವ ತರ ಇರ್ತದೆ ಇದು? ಹೌದು ಸರ್, ಸಾಮಾನ್ಯವಾಗಿ ಇದು ಲಿಕೋಫೋಲಿಸ್ ಕೋನಿಯೋಫೋರಾ ಅಂತೇಳಿ. ಸೊ ಇದು ಸಾಮಾನ್ಯವಾಗಿ ನಮ್ಮ ಅಡಿಕೆ ತೆಂಗಿನಲ್ಲಿಯೂ ಕೂಡ ಬರುವಂತ ಕೀಟ. ಇದೇನ್ ಮಾಡುತ್ತೆ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮೊದಲ ಮಳೆ ಬಂದಾಗ ಈ ಪ್ರೌಢದುಂಬಿಗಳು ಭೂಮಿಯಿಂದ ಹೊರಗಡೆ ಬಂದು ಮಿಲನ ಹೊಂದಿ ಸಾಯಂಕಾಲದ ಸಮಯದಲ್ಲಿ, ಅಂದ್ರೆ ಮೊದಲ ಮಳೆ ಏನು ಬೀಳುತ್ತವಾಗ, ಸೊ ನೆಕ್ಸ್ಟ್ ಹೋಗಿ ಅವು ನೆಕ್ಸ್ಟ್ ಅಥವಾ 2-3 ದಿನದಲ್ಲಿ ಮೊಟ್ಟೆಗಳನ್ನ ಭೂಮಿ ಒಳಗಡೆ ಇರುತ್ತೆ. ಆ ಭೂಮಿಯಲ್ಲಿ ಮೊಟ್ಟೆಗಳನ್ನ ಇಟ್ಟಾಗ ಏನಾಗುತ್ತೆ, ಮೊಟ್ಟೆಗಳಿಂದ ಮರಿ ಹುಳುಗಳು ಏನು ಬರುತ್ತೆ, ಅದರಲ್ಲಿ 3 ಹಂತಗಳಿದ್ದಾವೆ. ಮೊದಲು ಮತ್ತು 2ನೇ ಹಂತಗಳು ನಮ್ಮ ತೋಟದಲ್ಲಿರುವಂಥ ಕಸ ಕಡ್ಡಿಗಳು ಅಂದರೆ ಸಾವಯವ ವಸ್ತುಗಳನ್ನು ತಿನ್ನುವಂಥದ್ದು. 3ನೇ ಹಂತದ ಏನು ಈ ಮರಿ ಹುಳುಗಳು ಇದ್ದಾವೆ, ಈ ಬೇರು ಹುಳು ಅಂತೀವಲ್ಲ, 3ನೇದು ಆ ಮರಿ ಹುಳುಗಳು ನಮ್ಮ ಅಡಿಕೆ ಅಥವಾ ತೆಂಗಿನ ಬೇರುಗಳನ್ನು ತಿನ್ನುವಂಥ ಶಕ್ತಿ ಇರುವಂಥದ್ದು. ಸಾಮಾನ್ಯವಾಗಿ ಇದು ನಿಮಗೆ ಈಗ ಸೆಪ್ಟೆಂಬರ್ರಿಂದ ಮಾರ್ಚ್ ಏಪ್ರಿಲ್ವರೆಗೂ ಕೂಡ ಅದು ಮರಿ ಹುಳುಗಳು ಬೇರುಗಳನ್ನು ತಿನ್ನುತ್ತೆ. ಈ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಆಹಾರ ಮತ್ತು ನೀರಿನ ಅಂಶ ಏನು ಬೆಳೆಗಳಿಗೆ ಹೋಗುವುದಿಲ್ಲ. ಆವಾಗ ಕ್ರಮೇಣ ಗರಿಗಳು ಹಳದಿ ಆಗುವಂಥದ್ದು, ತೆಂಗಿನ ಇಳುವರಿ ಕ್ರಮೇಣ ಕಡಿಮೆ ಆಗುವಂಥದ್ದು ಚಾನ್ಸಸ್ ಇರುತ್ತೆ ಸರ್. ಇದನ್ನ ಯಾವ ತರ ನಾವು ನಿರ್ವಹಣೆ ಮಾಡಬಹುದು? ಇದು ನಾನು ಮೊದಲ ಮಳೆಗೆ ಬರುವಂಥದ್ದು ಅಂತ ಹೇಳಿದೆ, ಅವಾಗ ಪ್ರೌಢದುಂಬಿಗಳನ್ನ ಹಿಡಿದು ಕೊಲ್ಲುವಂಥದ್ದು ಒಂದು ವಿಧಾನ ಇದೆ. ಜೊತೆಗೆ ಈಗ ಸಾಮಾನ್ಯವಾಗಿ ಈ ಮೊಟ್ಟೆಗಳನ್ನ ಇಡುವಂಥದ್ದು, ಆ ಮೊಟ್ಟೆಗಳಿಂದ 1ನೇ ಹಂತ ಮತ್ತು 2ನೇ ಹಂತ ಏನಿದಾವೆ ಅವುಗಳು ಇರೋದು ನಮ್ಮ ತೋಟದ ಎಲ್ಲಾ ಭಾಗದಲ್ಲಿ, 3ನೇ ಹಂತ ಮಾತ್ರ ಬೇರುಗಳ ಹತ್ರ ಇರುತ್ತೆ. ಹಾಗೆ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಬರೇ ಬೇರು, ಈಗ ಒಂದು ಕೀಟನಾಶಕ ಅಥವಾ ಯಾವುದೋ ಒಂದು ವಿಧಾನ ಬಳಕೆ ಮಾಡ್ಕೋಬೇಕಾದ್ರೆ ಬುಡಕ್ಕೆ ಮಾತ್ರ ಔಷಧಗಳನ್ನ ಹಾಕ್ತಾರೆ. ಅದು ಸೆಪ್ಟೆಂಬರ್ವರೆಗೆ ಮೊದಲ ಮತ್ತು 2ನೇ ಹಂತದ ಬಳಕೆ ನಾವು ಕೀಟಗಳನ್ನ ನಿರ್ವಹಣೆ ಮಾಡಬೇಕಾದ್ರೆ ನಾವು ತೋಟದ ಎಲ್ಲಾ ಭಾಗಕ್ಕೂ ನಾವು ಒಂದು ಕೀಟನಾಶಕಗಳನ್ನ ಬಳಕೆ ಮಾಡ್ಕೋಬೇಕು ಸರ್. 3ನೇ ಹಂತದ ನಿರ್ವಹಣೆ ಮಾಡ್ಬೇಕಂದ್ರೆ ಅಂದ್ರೆ ಸೆಪ್ಟೆಂಬರ್ ನಂತರ ಏನಾದರೂ ನಾವು ಈ ಕೀಟನಾಶಕಗಳನ್ನ ಬಳಕೆ ಮಾಡೋದಾದ್ರೆ ಬುಡಕ್ಕೆ ಅಪ್ಲೈ ಮಾಡಿದ್ರೆ ನಿರ್ವಹಣೆ ಮಾಡುವಂಥದ್ದು. ಈಗ ಸಾಮಾನ್ಯವಾಗಿ ಕೀಟನಾಶಕಗಳು ಅಂದ್ರೆ ನಾವು ಕ್ಲೋರೋಪೈರಿಫಾಸ್ ಅಂತ ಹೇಳ್ತೀವಿ, ಅದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ತೋಟದ ಎಲ್ಲಾ ಭಾಗಕ್ಕೂ ನಾವು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಬಳಕೆ ಮಾಡುವಂಥದ್ದು. ಬುಡಕ್ಕೂ ಹಾಕ್ಬೋದು, ಈ ಒಂದು ಮಧ್ಯಭಾಗದಲ್ಲೂ ಹಾಕಬೇಕಾಗುತ್ತೆ. ಅದು ಬಿಟ್ಟರೆ ನಮಗೆ ಇಮ್ಡಾಕ್ರೋಪಿಡ್ ಅಂತ ಹೇಳಿದೆ, ಸೊ ಅದು ಅಂತರ್ವ್ಯಾಪಿ ಕೀಟನಾಶಕ, 0.25 ml ಅಷ್ಟೇ, ಅಂದರೆ 10 ಲೀಟರ್ ನೀರಿಗೆ 2.5 ಮಿಲಿ ಅಂದರೆ 2.5 ಮಿಲಿ ಬಳಕೆ ಮಾಡಿಕೊಂಡು ಇದನ್ನ ಬಳಕೆ ಮಾಡಬಹುದು ಸರ್, ಹಾಗೆ ನಿರ್ವಹಣೆ ಆಗುತ್ತೆ. ಸೆಪ್ಟೆಂಬರ್ ನಂತರ ಆದ್ರೆ ಕ್ಲೋರೋಫೆರಿಫಸ್ ಆಗಲಿ ಅಥವಾ ಕ್ಲೋರೋಫೆರಿಫಸ್ 2 ಮಿಲಿ, ಇಮ್ಡಾಕ್ರೋಪಿಡ್ 0.25 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಬುಡಭಾಗಕ್ಕೆ 2-3 ಲೀಟರ್ ಅಥವಾ ತೇವಾಂಶ ಆಗುವವರೆಗೂ ನಾವು ಒಂದು ಹಾಕುವಂಥದ್ದು. ಇದರಿಂದ ನಿರ್ವಹಣೆ ಮಾಡಿದಂಗೆ ಆಗುತ್ತೆ. ಒಂದೇ ಸಲ ಕೊಟ್ಟರೆ ಸಾಕಾಗ್ಬೋದಾ? 2-3 ಸಲ ಕೊಡಬೇಕಾಗುತ್ತೆ ಸರ್. ಈಗ ನಾವು ಜೂನ್ ಜುಲೈಲಿ ನಾವು ಕ್ಲೋರೋಫೆರಿಫಸ್ ಕೊಟ್ಟರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇಮ್ಡಾಕ್ರೋಪಿಡನ್ನು ಕೊಡ್ಬೋದು. ಜೊತೆಗೆ ಈ ಇಮ್ಡಾಕ್ರೋಪಿಡ್ ಇನ್ನೊಂದು ಏನಂದರೆ, ನಾವು ಈಗ ಎಂಟಮೋಪ್ಯಾಥೋಜೆನಿಕ್ ಅಂದರೆ ಈ ಕೀಟಭಕ್ಷಕ ಜಂತು ಹುಳಗಳಂತೇಳಿ ಕರಿತೀವಿ, ಅವುಗಳನ್ನು ಕೂಡ ಈ ನಮ್ಮ ಇಮ್ಡಾಕ್ರೋಪಿಡ್ ಜೊತೆ ಬೆರೆಸಿ 2 ಒಟ್ಟಿಗೇನು ಹಾಕ್ಬೋದು ಸರ್. ಎರಡು ಕಂಪ್ಯಾಟಿಬಲ್ ಇದೆ. ಈಗ ತೆಂಗಿನ ಬೆಳೆಯಲ್ಲಿ ಹಲವಾರು ಕೀಟಗಳಿದ್ದಾವೆ. ಹೌದು ಸರ್. ಒಂದೊಂದಕ್ಕೆ ಬೇರೆ ಬೇರೆ ರೀತಿಯ ಔಷಧಗಳಿದ್ದಾವೆ. ಒಟ್ಟಾರೆಯಾಗಿ ಈ ಕೀಟಗಳನ್ನೆಲ್ಲ ನಿರ್ವಹಣೆ ಮಾಡುವ, ಒಂದು ಸಮಗ್ರವಾಗಿ ನಿರ್ವಹಣೆ ಮಾಡುವಂತಹ ವ್ಯವಸ್ಥೆ ಹೇಗೆ ಸರ್? ಸಾಮಾನ್ಯವಾಗಿ ನಾವು ತೋಟಗಳನ್ನ ಸ್ವಚ್ಛವಾಗಿಡಬೇಕು ಸರ್. ಈಗ ಯಾವ್ದಾದ್ರೂ ರೋಗ ಬಂದಿರುವಂತದ್ದು ಅಥವಾ ಕೀಟ ಬಂದಿರುವಂತ ಕಾಂಡಗಳೇನಾದ್ರೂ ತೋಟದಲ್ಲಿ ಇದ್ರೆ ಅವುಗಳನ್ನ ತೆಗೆದು ನಾಶಪಡಿಸಬೇಕು, ಹೊರಗಡೆ ಹಾಕ್ಬೇಕು. ರೈತರು ಏನಂದ್ರೆ ಈಗ ವಾಟರ್ ಕನ್ಸರ್ವೇಷನ್ ಮಾಡಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಆ ಗರಿಗಳನ್ನೇ ಅಲ್ಲೇ ಬುಡದಲ್ಲಿ ಹಾಕ್ತಾರೆ. ಅದು ತೇವಾಂಶಕ್ಕೆ ನಾವು 5-6 ಸೆಂಟಿಮೀಟರ್ ಇದ್ರೆ ಸಾಕು. ಇವ್ರೇನ್ ಮಾಡ್ತಾರೆ, ಒಂದು 1 ಅಡಿ ತನಕನು ಕೂಡ ಕಸಗಳನ್ನ ಬುಡದಕ್ಕೆ ಹಾಕ್ತಾರೆ. ಸೊ ಈ ತರ ಮಾಡಬಾರ್ದು. ಅದು ತೇವಾಂಶ ಅಂದ್ರೆ ನಮಗೆ ಮಣ್ಣಿನ ನೀರಿನ ತೇವಾಂಶ ಅಂದ್ರೆ ಆವಿಯಾಗಿ ಹೋಗ್ಲಾರ್ದಂಗೆ ಮಾಡ್ಬೇಕು, ಮಲ್ಚಿಂಗ್ ಮಾಡೋ ತರ ಇರ್ಬೇಕು. ಬಟ್ ನಾವು ತಿಪ್ಪೆ ಆ ಗುಂಡಿಗಳನ್ನ ತಿಪ್ಪೆ ಗುಂಡಿಗಳಾಗಿ ಮಾಡಬಾರ್ದು. ಹೌದು, ತೋಟದ ಸ್ವಚ್ಛತೆ ಇಂಪಾರ್ಟೆಂಟು. ಎರಡನೇದು ಸಮಗ್ರ ಪೋಷಕಾಂಶಗಳು ಅನ್ನ ಕೊಡುವಂಥದ್ದು. ನಾವು ಗೊಬ್ಬರಗಳನ್ನು ಕೊಡಬೇಕಾದ್ರೆ ಸರಿಯಾದ ಸಮಯದಲ್ಲಿ ಕೊಡಬೇಕು, ಶಿಫಾರಸಿದ ಪ್ರಮಾಣದಲ್ಲಿ ಕೊಡಬೇಕು ಸರ್. ಹಾಗಾಗಿ ನಾವು 2 ಅಥವಾ 3 ವರ್ಷಕ್ಕೊಮ್ಮೆ ಅಂದರೆ ಈಗ ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪ್ರತಿ ವರ್ಷಕ್ಕೂ ಮಣ್ಣು ಪರೀಕ್ಷೆ ಮಾಡಿಸಿದರೆ ತೊಂದರೆ ಏನೂ ಇಲ್ಲ, ಯಾಕಂದರೆ ಅತಿಯಾದ ಮಳೆ ಆಗೋದ್ರಿಂದ ಸೊ ಮಣ್ಣಿನಲ್ಲಿರುವ ಪೋಷಕಾಂಶಗಳೆಲ್ಲ ಹರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಆಧಾರಿತ ನಾವು ಪೋಷಕಾಂಶಗಳನ್ನು ಕೊಟ್ಟಾಗ ಏನಾಗುತ್ತೆ, ನಮ್ಮ ಮಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳ ಕೊರತೆ ಇದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಕರೆಕ್ಟ್ ಅಂದರೆ ಶಿಫಾರಸಿದ ಪ್ರಮಾಣದಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟೇ ಹಾಕದಂಗೆ ಆಗುತ್ತೆ, ಅಲ್ಲಿ ಕಡಿಮೆ ಖರ್ಚು ಕೂಡ ಆಗುತ್ತೆ, ಒಂದು ಒಳ್ಳೆಯ ವಿಧಾನವೂ ಆಗುತ್ತೆ. ಈ ಮೆಥಡನ್ನು ಬಳಕೆ ಮಾಡ್ಕೋಬೇಕು. ಈಗ ಸಾಮಾನ್ಯವಾಗಿ ನಾವು ಶಿಫಾರಸಿದ್ದು ಅಂದರೆ ಸಾರಜನಕ 500 ಗ್ರಾಂ ಪ್ರತಿ ಮರಕ್ಕೆ, ಹಾಗೆಯೇ ರಂಜಕನ 320 ಗ್ರಾಂ, ಹಾಗೆ ಮತ್ತು ಪೊಟ್ಯಾಷ್ ಇದನ್ನು 1200 ಗ್ರಾಂ ಪ್ರತಿ ಮರಕ್ಕೆ ಪ್ರತಿ ವರ್ಷ ಶಿಫಾರಸು ಮಾಡಲಾಗಿದೆ. ಇವುಗಳನ್ನು 2 ಅಥವಾ 3 ಕಂತುಗಳಲ್ಲಿ ಡಿವೈಡ್ ಮಾಡಿಕೊಂಡು ನಾವು ಸಾಮಾನ್ಯವಾಗಿ ಜೂನ್ ಜುಲೈಯಲ್ಲಿ, ಸೆಪ್ಟೆಂಬರ್ ಅಕ್ಟೋಬರ್ ಮತ್ತು ಡಿಸೆಂಬರ್ ಜನವರಿಯಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಸಮಗ್ರವಾಗಿ ಎಲ್ಲ ಇದು ಟೈಮಲ್ಲಿ ಒಂದು ಪೋಷಕಾಂಶಗಳನ್ನ ಕೊಟ್ಟಂಗೆ ಆಗುತ್ತೆ. ಸೊ ಇದರಿಂದ ಕೀಟಗಳಲ್ಲಿ ಪ್ರತಿರೋಧಕ ಶಕ್ತಿ ಕೀಟಗಳಿಗೆ ವೃದ್ಧಿಯಾಗಿ ಸೊ ನಾವು ರೋಗ ಮತ್ತು ಕೀಟಗಳನ್ನು ನಿರ್ವಹಣೆ ಮಾಡುವಂಥದ್ದು ಸರ್. ಒಳ್ಳೆಯದು ಡಾಕ್ಟರ್ ಕೇದಾರನಾಥ್ ಅವರೇ. ಮುಖ್ಯವಾಗಿ ಈ ತೆಂಗಿನ ಬೆಳೆಯಲ್ಲಿ ಯಾವ ರೀತಿಯ ಕೀಟಗಳಿದ್ದಾವೆ ಮತ್ತು ಅವುಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ತೆಂಗಿನ ಬೆಳೆಯಲ್ಲಿ ಕೀಟಗಳ ಸಮಗ್ರ ನಿರ್ವಹಣೆ ಕುರಿತು ಮಂಗಳೂರಿನ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ಸಂರಕ್ಷಣಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಕೇದಾರನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಹಮ್ನೆ ಫಸಲ್ ಬೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 32,000-45,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 33,000-36,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 23,000-25,000 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲ್ಗೆ 7,500-10,500 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000-20,000-26,500 ರೂಪಾಯಿ, ತೆಂಗಿನಕಾಯಿ ಎರಡನೇ ವರ್ಗ 1000ಕ್ಕೆ 18,000 23,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 5,300 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 4,100 ರೂಪಾಯಿ, ಅಯ್ಯರ್ ಎಂಟು ಕ್ವಿಂಟಾಲಿಗೆ 3,450 4,250 ರೂಪಾಯಿ, ಆಮದು ಭತ್ತ ಕ್ವಿಂಟಾಲಿಗೆ 2,150 2,400 ರೂಪಾಯಿ, ಆಮದು ಹಳದಿ ಬೆಲ್ಲ ಕ್ವಿಂಟಾಲಿಗೆ 4,000 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,200 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,250 4,900 ರೂಪಾಯಿ, ಆಮದು ಮೆಣಸು ಕ್ವಿಂಟಾಲಿಗೆ 19,000 30,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲಿಗೆ 13,000 63,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 4,500 ರೂಪಾಯಿ, ಕದಳಿ ಕ್ವಿಂಟಾಲಿಗೆ 5,500 6,500 ರೂಪಾಯಿ, ಗಾಳಿ ಕ್ವಿಂಟಾಲಿಗೆ 4,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲಿಗೆ 6,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಇನ್ನು ಮುಂದೆ ಬಿಕೆ ಸುಮಿತ್ರಾ ಹಾಡಿರುವ ಎಚ್ ಎಲ್ ಶೇಷಚಂದ್ರ ಅವರ ಒಂದು ಭಕ್ತಿ ರಚನೆ.